ಗ್ರಹಿಸಬೇಡ, ಸ್ವೀಕರಿಸಬೇಡ, ಅದರ ಬಗ್ಗೆ ಇಚ್ಛಿಸಬೇಡ, ಯಾವುದರ ಬಗ್ಗೆ, ಯಾವ ಧನ, ಯಾವ ಸಂಪತ್ತು, ಯಾವ ಐಶ್ವರ್ಯ ಇನ್ನೊಬ್ಬರದಾಗಿದೆಯೋ, ಇನ್ನೊಬ್ಬರಿಗೆ ಸೇರಿದ್ದಾಗಿದೆಯೋ ಅದನ್ನು ನೀನು ಬಯಸಬೇಡ. ಅದು ನಿನಗೆ ಸೇರಿದ್ದಲ್ಲ. ಮಾಗ್ರದಃ ಕಶ್ಯ ಸಿದ್ಧನ. ಮತ್ತೇನೋ, ತೇನ ತ್ಯಕ್ತೇನ ಭುಂಜೀತ. ನನ್ನ ಜೀವನ ಹೇಗೆ ನಡೆಸಲಿ? ಇನ್ನೊಬ್ಬರನ್ನ ತಿಂದೆ ಜೀವನ ನಡೆಸಬೇಕು ಅಂತೇನಿಲ್ಲಪ್ಪ. ನೀನು ದುಡಿ, ನಿನ್ನ ಪಾಲಿಗೆ ಏನು ಬರ್ತದೆ ಅದರಿಂದ ನಿನ್ನನ್ನು ರಕ್ಷಿಸ್ಕೋ. ಕಾಲಯ ಭುಂಜೀತ ಅಂದ್ರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳು. ಭುಂಜೀತ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ. ತೇನ ಸ್ವೇನ ರೂಪೇಣ ಆತ್ಮನಿ ಈಶಾ ಈಶಾ ವಾಸ್ಯಂ ಆಚ್ಛಾದನೀಯಂ. ನಾವು ಆ ವಿಷಯಕ್ಕೆ ಬಂದಿದ್ದೀವಿ ಈಗ. ಸರ್ವಂ ಈಷ್ಟೇ, ಎಲ್ಲವನ್ನು ನಿಯಮಿಸುವವನು. ಸರ್ವ ಜಂತೂನ, ಸಮಸ್ತ ಜೀವರಾಶಿಗಳಿಗೆ ನಿಯಮಗಳನ್ನು ಹಾಕಿಕೊಟ್ಟು ಆ ನಿಯಮಗಳಿಂದ ರಕ್ಷಿಸುವವನು. ಎಲ್ಲ ಪ್ರಾಣಿಗಳಿಗೆ ಎಲ್ಲೋ ಇಟ್ಟುಕೊಂಡು ಮಾಡ್ತಾನೆ ಈ ಕೆಲಸವನ್ನ? ಇಲ್ಲ. ಎಲ್ಲಿರ್ತಾನ ಅವನು? ಆತ್ಮ ಸರ್ವಜಂತೂನಾಂ ಆತ್ಮ ಸನ್, ಸಮಸ್ತ ಜೀವರಾಶಿಗಳಿಗೆ ತಾನೇ ಆತ್ಮನಾಗಿ ಇದ್ದುಕೊಂಡು. ಎಲ್ಲ ಜೀವರಾಶಿಗಳು ತಾನೇ ಆತ್ಮನಾಗಿರ್ತಾನೆ. ಅವನು ಎಲ್ಲೋ ಇದ್ದುಕೊಂಡು ಜೀವರಾಶಿ ರಕ್ಷಿಸೋದಿಲ್ಲ. ತನ್ನಿಂದಲೇ ತನ್ನ ಸೃಷ್ಟಿಯನ್ನ ತಾನೇ ಮಾಡಿದ್ದರಿಂದಾಗಿ, ಎಲ್ಲೆಲ್ಲಿಯೂ ಅವನೇ ಇದ್ದರಿಂದಾಗಿ ಎಲ್ಲ ಜೀವರಾಶಿಗಳಲ್ಲಿಯೂ ಅವನೇ ಇದ್ದಾನೆ. ತಾನು ಸೃಷ್ಟಿಸಿದ ನಿಯಮಗಳಿಂದ ಎಲ್ಲ ಜೀವರಾಶಿಗಳಲ್ಲಿ ತಾನೇ ಇದ್ದುಕೊಂಡು, ಆತ್ಮನ ತಾನೇ ಇದ್ದುಕೊಂಡು, ಆತ್ಮ ಸನ್ನ ಪ್ರತ್ಯಗಾತ್ಮತಯ್ಯ ಪ್ರತ್ಯಗಾತ್ಮತಯ್ಯ. ಏನು ಬರ್ತಾರೆ ಪ್ರತ್ಯಕ್ಷ ಶಬ್ದ ಏನ್ ತೋರಿಸ್ತದೆ ಅಂತಂದ್ರೆ, ಒಳಗಿನಿಂದ ಒಳಗಿನಿಂದ ಒಳಗಿರುವುದು, ಅದರ ಒಳಗಿರುವುದು, ಅದರ ಒಳಗಿರುವುದು ಅನ್ನುವ ಅರ್ಥವನ್ನು ತೋರಿಸ್ತದೆ ಪ್ರತ್ಯಕ್ಷ. ಸೊ ದೇಹದಲ್ಲಿ ಇದ್ದಾನೆ. ಆ ಪ್ರಾರಂಭಕ್ಕೆ ಅದು ಪ್ರತ್ಯಕ್ಷ ಅಂತ ಅನಿಸಿದ್ರು ಕೂಡ, ಆಮೇಲೆ ನಾವು ಬರ್ತೇವೆ ಪ್ರಾಣದಲ್ಲಿದ್ದಾನೆ. ಅದು ಪ್ರತ್ಯಕ್ಷ ಅನಿಸಿದ್ರು ಕೂಡ ಅದಕ್ಕಿಂತ ಒಳಗೆ ಮತ್ತೆ ಇದೆ ಮನಸ್ಸು ಬುದ್ಧಿಗಳಲ್ಲಿದ್ದಾನೆ. ಅದಕ್ಕಿಂತ ಒಳಗಿದೆ ಅಂತಃಕರಣದಲ್ಲಿದ್ದಾನೆ. ಹೀಗೆ ಪ್ರತ್ಯಗಾತ್ಮತಯ ಎಲ್ಲ ಜೀವರಾಶಿಗಳಲ್ಲಿ ಹೇಗಿದ್ದಾನೆ? ಸೂಕ್ಷ್ಮದಲ್ಲಿ ಸೂಕ್ಷ್ಮದಲ್ಲಿ ಸೂಕ್ಷ್ಮದಲ್ಲಿ ಸೂಕ್ಷ್ಮನಾಗಿ ತಾನೇ ತಾನಾಗಿದ್ದಾನೆ. ಪ್ರತ್ಯಗಾತ್ಮ ಆತ್ಮ ಸನ್ನ ಪ್ರತ್ಯಗಾತ್ಮತಯ ತೇನ ತೇನ ಸ್ವೇನ ರೂಪೇಣ. ಅವರವರ ಮನಸ್ಸು ಬುದ್ಧಿಗಳು ಹೇಗಿವೆಯೋ, ಅವರವರ ಪ್ರವೃತ್ತಿಗಳು ಹೇಗಿವೆಯೋ, ಅವರವರ ಸತ್ವ ರಜಸ್ಸು ತಮ್ಮ ಗುಣಗಳು ಹೇಗಿವೆಯೋ, ಅವುಗಳ ಮೂಲಕವಾಗಿಯೇ ಅವುಗಳಲ್ಲಿ ತಾನೇ ಆತ್ಮನಾಗಿ ಇದ್ದುಕೊಂಡು ಮತ್ತೆ ಹೊಸ ನಿಯಮವನ್ನು ಮಾಡ್ಲಿಕ್ಕೆ ಹೋಗುವುದಿಲ್ಲ. ಮೊದಲು ಏನು ನಿಯಮಗಳನ್ನು ಸೃಷ್ಟಿಸಿ ಇಟ್ಟಿದ್ದಾನೋ ಅವೇ ಸೃಷ್ಟಿತವಾದ ನಿಯಮಗಳಿಂದ ಆ ಜೀವರಾಶಿಗಳು ಮುಂದೆ ಒರಿಯುವಂತೆ ರಕ್ಷಿಸುತ್ತಾನೆ. ಸ್ವೇನ ಸ್ವೇನ ರೂಪೇಣ ಈ ಮೂಲಕವಾಗಿ ಅರಿಯದೇ ಇದ್ದವರು ಇಂತಹ ಈ ಈಶ್ವರ ಸ್ವರೂಪವನ್ನ ಈಶ್ವರ ತತ್ವವನ್ನ ಅರಿಯದೇ ಇದ್ದವರು ಆಚ್ಛಾದನೀಯಂ ತಮ್ಮ ರಾಗದ್ವೇಷಗಳಿಂದ ತಮ್ಮ ಡೂವರ್ಶಿಪ್ ಎಂಜಿಯರ್ಶಿಪ್ನಿಂದ ತಮ್ಮ ಕರ್ತೃತ್ವ ಭಕ್ತೃತ್ವ ಭಾವಗಳಿಂದ ಅವರು ತಮ್ಮ ಸತ್ವರಜಸ್ಸು ತಮಸ್ಸು ಗುಣಗಳಿಂದ ಆಚ್ಛಾದನೀಯಂ ಏನು ಈ ಆತ್ಮನು ಇಲ್ಲವೇ ಇಲ್ಲ ಈ ಈಶ್ವರ ಎಲ್ಲೋ ಇದ್ದಾನೆ ಅನ್ನೋ ಭಾವದಲ್ಲಿ ಮುಚ್ಚಿ ಹಾಕಿಬಿಟ್ಟಿದ್ದಾರೆ. ಯಾವಾಗ ಅವನು ಅವನ ಸ್ವರೂಪದಿಂದಲೇ ನಮಗೆ ಸ್ಪಷ್ಟವಾಗುತ್ತಾನೆ ಆವಾಗ ಈ ತಪ್ಪು ತಿಳುವಳಿಕೆಗಳು ಈ ಭ್ರಾಂತಿಗಳು ಈ ಭ್ರಮೆಗಳು ಎಲ್ಲವೂ ಹೋಗಿ ನಾವು ಮುಕ್ತರಾಗುತ್ತೇವೆ. ಇಷ್ಟೇ ಇದೆ ಆಚ್ಛಾದನೀಯ. ಆಚ್ಛಾದನೀಯ ಅಂತಂದ್ರೆ ಬೀನ್ ಟೋಟಲಿ ಕವರ್ಡ್, ಎಲ್ಲವೂ ಕೂಡ ಮುಚ್ಚಿ ಹಾಕಲ್ಪಟ್ಟಿದೆ. ಏತನಿಂದ ಮುಚ್ಚಿ ಹಾಕಲ್ಪಟ್ಟಿದೆ? ಅವರವರದೇ ಆದ ಭ್ರಮೆಗಳು, ಅವರವರದೇ ಆದ ಭ್ರಾಂತಿಗಳು, ಅವರವರದೇ ಆದ ರಾಗದ್ವೇಷಗಳು, ಅವರವರದೇ ಆದಂತಹ ಗುಣಗಳು, ಸತ್ವದ ಸಮ ಗುಣಗಳು, ಈ ಪ್ರಕಾರ ಇವುಗಳಿಂದ ಆಚ್ಛಾದನೀಯಂ. ಯಾರು? ಸೇಮ್ ಈಶ್ವರ, ಅವರವರ ಸ್ವರೂಪದಿಂದಲೇ ಇದ್ದ ಈಶ್ವರ, ಅವರವರದೇ ಆದ ಅಪಯಿಂತ ಅಪರಾಧ ಈ ಜೀವಾತ್ಮರು ಯಾಕೆ ಮಾಡ್ಲಿಕ್ಕೆ ಹೋದ್ರು? ಈಶ್ವರ ತತ್ವ ಅವರಿಗೆ ಗೊತ್ತಿಲ್ಲ, ಅಜ್ಞಾನದಿಂದ ಎಲ್ಲೋ ಇಟ್ಟುಬಿಡೋದು. ನೀ ಅಲ್ಲೇ ಇದು ಪ್ರಾಣಾಶ್ವಹ ಅಪಾನಾಶ್ವಹ ಉಪಾನಾಶ್ವಹ ಉದಾನಾಶ್ವ ಸಮಾನಾಶ್ವ ಬ್ರಹ್ಮಣೇಶ್ವ ನೈವೇ ತಾಯ್ತಿಲ್ಲೋ ಇನ್ ನಾಳೆ ತನಕ ಕೇಳಬೇಡ ಭಗವಂತ, ನಮಗೆ ಟೈಮ್ ಇದೆ, ನಮಗೆ ಟೈಮ್ ಸಿಗೋದಕ್ಕೆ ಕಷ್ಟ, ನಾವು ಹೋಗ್ತೀವಿ ಊಟಕ್ಕೆ. ಎಲ್ಲೋ ಇಟ್ಟಾಗ ಇಷ್ಟು ಭ್ರಮೆಗಳು ಶುರು ಆಗ್ತವೆ. ಅವರವರಲ್ಲಿಯೇ ಆತ್ಮನನ್ನ ಕಂಡರೆ ಅದು ಹೇಳ್ತಾರೆ, ಅವರವರ ಪ್ರವೃತ್ತಿಗಳಿಂದ ಆಚ್ಛಾದನೀಯಂ. ಏನು ಆಚ್ಛಾದನ? ಸ್ವಲ್ಪ ಅದ್ರ ಬಗ್ಗೆ ವಿವರಣೆಯನ್ನು ಕೊಡಿ. ಭಗವತ್ಪಾದಾಚಾರ್ಯ ಹೇಳ್ತಾರೆ, ಕಿಂ ಇದಂ ಸರ್ವಂ ಯತ್ಕಿಂಚಿತ್ ಯತ್ಕಿಂಚ ಜಗತ್ಯಾಂ ಪೃಥಿವ್ಯಾಂ ಜಗತ್ ಸರ್ವಂ ಸ್ವೇನ ಆತ್ಮನಾ ಈಶೇನ ಪ್ರತ್ಯಗಾತ್ಮತಯಾ ಅಹಮೇವ ಇದಂ ಸರ್ವಂ ಇತಿ ಪರಮಾರ್ಥ ಸತ್ಯರೂಪೇಣ ಅನೃತಂ ಇದಂ ಸರ್ವಂ ಚರಾಚರಂ ಆಚ್ಛಾದನೀಯಂ ಸ್ವೇನ ಪರಮಾತ್ಮನಾ. ಇವನು ಕಿಂ, ಏನೇನು ಆಚ್ಛಾದನ ಆಗಿದೆ ಹೇಳ್ತಾರೆ. ಇದಂ ಸರ್ವ, ಇದಂ ಸರ್ವ, ಇದಂ ಶಬ್ದ ನೋಡಿ ಎಷ್ಟು ಚಂದಿದೆ. ಇದು ಎನ್ನುವ ಶಬ್ದಕ್ಕೆ ಒಳಪಟ್ಟಿರುವುದೆಲ್ಲವೂ ಕೂಡ ಇದಂ ಇದಂ ಇದಂ ಇದಂ ಇದಂ ಇದಂ ಇದಂ ಇದು ಎನ್ನುವ ಶಬ್ದಕ್ಕೆ ಇದು ಎನ್ನುವ ಶಬ್ದಕ್ಕೆ ಒಳಪಟ್ಟಿರುವಂತಹ ಯಾವುದು ಇದಂ ಇದೆಯೋ ಅದೇ ಜಗ. ಇದಂ ಸರ್ವಂ, ಸರ್ವಂ ಶಬ್ದ ಬೆಳಗ್ಗೆ ಸಾಕು ತೋರಿಸಿದ್ದೇನೆ. ಸರ್ವಂ ಶಬ್ದ ಯತ್ಕಿಂಚಿತ್ ಯತ್ಕಿಂಚಿತ್ ಜಗತ್ಯ, ಈ ಜಗತ್ತಿನಲ್ಲಿ ಅಣುವಿನಿಂದ ಹಿಡಿದು ಅಣು ಪರಮಾಣುವಿನಿಂದ ಹಿಡಿದುಕೊಂಡು ಬ್ರಹ್ಮ ಸೃಷ್ಟಿಕರ್ತ ಬ್ರಹ್ಮನವರೆಗೂ ಏನೇನು ಇದೆಯೋ ಎಲ್ಲವೂ ಕೂಡ ಸರ್ವ, ಎಲ್ಲವನ್ನು ಸೇರಿಸಿ ಸರ್ವ. ಹೌದು, ಸರ್ವಂ ಯತ್ಕಿಂಚಿತ್ ಯತ್ಕಿಂಚಿತ್ ಯತ್ಕಿಂಚ ಜಗ ಯತ್ಕಿಂಚಿತ್ ಜಗತ್ಯಾಂ ಯತ್ಕಿಂಚಿತ್ ಜಗತ್ಯ ಜಗತ್ಯ ಅಂದ್ರೆ ಏನಾಗ್ತಾರೆ, ಪೃಥಿವ್ಯ ಜಗತ್ ತತ್ ಸರ್ವಂ ಪೃಥಿವ್ಯ. ಈ ಪೃಥ್ವಿಯಲ್ಲಿ ಈಗ ನಾವು ಸಮಸ್ತ ಸೃಷ್ಟಿಯನ್ನೇ ತಗೋಬಹುದು. ಆದ್ರೆ ನಮಗ ತಿಳಿದುಕೊಳ್ಳಲಿಕ್ಕೆ ಲಭ್ಯ ಇದ್ದಂತ ಲೋಕ ಒಂದೇ. ಯಾವುದು? ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳಿರುವಂತ ಲೋಕ ಒಂದೇ. ಯಾವುದು? ಪೃಥ್ವಿ. ಎಂತ ಮತ್ತೆ ಅಲ್ಲಿ ಬರೋಣಂತೀಗ? ಲೆಟ್ ಅಸ್ ಕನ್ಫೈನ್ ನಮ್ಮ ವಿಷಯವನ್ನ ಒಂದು ಒಂದು ಕ್ರೌಢೀಕರಿಸಿಕೊಂಡು ಒಂದು ಕಡೆ ನೋಡೋಣ. ಎಂತಹ ಪೃಥ್ವಿ ಇದು? ಚರ ಅಚರ ವಸ್ತುಗಳಿಂದ ಕೂಡಿದ ಪೃಥ್ವ್ಯಾಂ ಜಗತ್ ಜಗತ್ ತತ್ ಸರ್ವಂ. ಈ ಜಗತ್ತಿನಿದೆಯೋ ಇದು ಸ್ವೇನ ಆತ್ಮನ, ಸ್ವೇನ ಆತ್ಮನ ಅವನದೇ ಆದ ಇರುವಿಕೆಯಿಂದ, ಈಶ್ವರನೇ ತಾನಾಗಿ ಸ್ವೇನ ಆತ್ಮನ. ಹೌದು, ಈಶೇನ ಸ್ವೇನ ಆತ್ಮನ ಈಶೇನ, ಈಶ್ವರನೇ ತಾನಾಗಿ ಇದ್ದುಕೊಂಡು ಹೇಗೆ ಪ್ರತ್ಯಗಾತ್ಮತೆಯ ಎಲ್ಲ ಆ ಇರುವಿಯಲ್ಲಿ, ಆ ಪಕ್ಷಿಗಳಲ್ಲಿ, ಆ ಪ್ರಾಣಿಗಳಲ್ಲಿ, ಆ ವನಸ್ಪತಿಗಳಲ್ಲಿ, ಎಲ್ಲೆಲ್ಲಿಯೂ ಆ ಸೊಳ್ಳೆಯಲ್ಲಿ, ಆ ರಾಕ್ಷಸರಲ್ಲಿ, ಆ ದೇವತೆಗಳಲ್ಲಿ, ಎಲ್ಲೆಲ್ಲಿಯೂ ಅವರ ಹೃದಯದಲ್ಲಿ ತಾನೇ ಇದ್ದುಕೊಂಡಿದ್ದಾನೆ. ಹೇಗೆ ಸುನಾಮಿಯಲ್ಲಿಯೂ ಕೂಡ ನೀರೇ ಇದೆ, ಅಲೆ ತೆರೆ ಗುಳ್ಳೆಗಳಲ್ಲಿ ನೀರೇ ಇದೆ, ಸ್ವೇನ ಆತ್ಮನ. ಆ ಸುನಾಮಿ ಇಷ್ಟೊಂದು ರೀತಿಯಾದಂತಹ ಹಾಹಾಕಾರವನ್ನ ಮಾಡಿದರೂ ಕೂಡ ಒಂದು ದೃಷ್ಟಿಯಲ್ಲಿ ನೋಡಿದ್ದಾದ್ರೆ ನೀರಿಗೆ ಏನು ಆಗಿಲ್ಲ, ಹೇಗಿದೆಯೋ ಹಾಗೆ ಇದೆ, ಯಾವ ಭಾವವನ್ನು ಹೊಂದಿದೆ. ಹಾಗೆ ಯಾವ ಭಾವಗಳ ಸ್ಪರ್ಶವೂ ಇಲ್ಲದೆ ಇದ್ದಂತಹ ಈಶ್ವರ, ಯಾವ ಸುಖ ದುಃಖ ನೋವು ಇವುಗಳ ಸ್ಪರ್ಶವೇ ಇಲ್ಲದಂತಹ ಈಶ್ವರ, ಸಮಸ್ತ ಜೀವರಾಶಿಗಳ ಎಲ್ಲ ಉಪಾಧಿಗಳ ಒಳಗೆ ತಾನೇ ಇದ್ದುಕೊಂಡು ಅವರ ಆತ್ಮನಾಗೇ ಇದ್ದುಕೊಂಡು ಸ್ವೇನ ಆತ್ಮನ ಪ್ರತ್ಯಗಾತ್ಮತೆಯ ಹೆಂಗೆ ಅಹಮೇವ ಇದಂ, ಅಹಮೇವ ಇದಂ. ಈ ಜಗತ್ತಲ್ಲ ಯಾರು? ನಾನೇ. ಅದು ಒಂದು ಮಡಿಕೆ ಇರಲಿ, ಸಹಸ್ರ ಮಡಿಕೆಗಳಿರಲಿ, ದೊಡ್ಡದಿರಲಿ ಸಣ್ಣದಿರಲಿ, ಅದೆಲ್ಲ ಅವರ ವ್ಯವಹಾರಕ್ಕೆ ಬಿಟ್ಟದ್ದು. ಆದ್ರೆ ಮಣ್ಣಿಗೆ ಎಲ್ಲವೂ ಒಂದೇ. ಅದಕ್ಕೆ ಮಣ್ಣು ಹೇಳ್ತದೆ, ಎಲ್ಲವೂ ನಾನೇಪ್ಪ. ಕೈಜಾರು ಒಡೆಯಿತು ಅಂತ ವ್ಯವಹಾರಸ್ಥರು ಹೇಳ್ತಾರೆ ಅಷ್ಟೇ ವಿನಃ ನಾನು ಒಡೆದೇ ಇಲ್ಲ, ನಾ ಹೇಗಿದ್ದೀನಿ ಹಾಗೆ ಇದ್ದೀನಿ. ವ್ಯವಹಾರದಲ್ಲಿ ಯಾರು ಮಡಿಕೆಯನ್ನು ಸತ್ಯ ಅಂತ ಸ್ವೀಕರಿಸಿದ್ದರೋ ಅವರು ಆ ಗಡಿಗೆ ಒಡೀತು ಅಂತ ಹೇಳ್ತಾರೆ ವಿನಃ ಯಾವ ಗಡಿಗೆ ನೀವು ಮಾತಾಡ್ತಾ ಇದ್ದೀರಿ? ಎಲ್ಲೆಲ್ಲೂ ಇರೋದು ನಾನೇ, ನಾನು ಒಡೆದಿಲ್ಲ, ನಾ ಹೇಗಿದ್ದೀನ ಹಾಗೆ ಇದ್ದೀನಿ. ಇದು ಈಶ್ವರ ತತ್ವದ ಸ್ಪಷ್ಟತೆ, ಇದು ಈಶ್ವರ ತತ್ವದ ಸ್ಪಷ್ಟತೆ. ಏನಂತ ಸ್ಪಷ್ಟತೆ ಇದೆ? ಪ್ರತ್ಯಗಾತ್ಮತೆಯ ಅಹಮೇವ ಇದಂ ಸರ್ವಂ ಇತಿ ಪರಮಾರ್ಥ ಸತ್ಯ ರೂಪೇಣ. ಪಾರಮಾರ್ಥಿಕ ಸತ್ಯ ಮಡಿಕೆ, ವ್ಯಾವಹಾರಿಕ ಸತ್ಯ ಆಭರಣ, ವ್ಯಾವಹಾರಿಕ ಸತ್ಯ ಬಟ್ಟೆ, ವ್ಯಾವಹಾರಿಕ ಸತ್ಯ. ಅಪ್ಪ ಪ್ಯಾಂಟ್ ಶರ್ಟ್ ಕೊಡಿಸ್ಬಾ, ಅಪ್ಪ ಹೋದ ಜಿನ್ನಿಂಗ್ ಮಿಲ್ಗೆ ಹೋದ, ಒಂದಿಷ್ಟು ಕಾಟನ್ ತಗೊಂಡು ಕೊಟ್ಟಗ, ಇದರ ಪ್ಯಾಂಟ್ ಇದರ ಶರ್ಟ್ ತಗ ಅಂತ ಕೊಟ್ರೆ ಅಪ್ಪನ ಹುಚ್ಚುತನಕ್ಕೆ ಮಗ ಹಣೆ ಹಣೆ ಬರ್ಕೊತ. ಯಾಕೆ ಅಂತಂದ್ರೆ ಕಾಟನ್ನೇ ಪ್ಯಾಂಟ್ ಆಗಿದ್ರು ಕೂಡ, ಕಾಟನ್ನೇ ಶರ್ಟ್ ಆಗಿದ್ರು ಕೂಡ ಪ್ಯಾಂಟ್ ಶರ್ಟ್ ವ್ಯವಹಾರಿಕ ಉಪಯೋಗಕ್ಕೆ ಬರ್ತದೆ, ಕಾಟನ್ ಬರ್ತದ? ಕಾಟನ್ ಬರ್ತದ? ಅಷ್ಟೇ, ಒಂದು ಮಾತ್ರ ಬರ್ತದ ನೋಡಿ. ಏನು? ಎಲ್ಲ ಆಭರಣಗಳು ಬಂಗಾರ ಆಗಿದ್ರು ಕೂಡ ಆಭರಣ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಬಂಗಾರ ಇದ್ದು ಸಾಕು. ಉಳಿದ ಯಾವ ಮೂಲ ತತ್ವಗಳು ವ್ಯವಹಾರಕ್ಕೆ ಉಪಯೋಗಕ್ಕೆ ಬರೋದು? ಯಾವ ಮೂಲ ತತ್ವಗಳು ಬರೋದಿಲ್ಲ, ಆದ್ರೆ ಬಂಗಾರವನ್ನು ಬರ್ತವಷ್ಟೆ. ನೋಡಿ, ಈ ಮಣ್ಣಿನಿಂದಲೇ ಎಲ್ಲ ಮಡಿಕೆಗಳಾಗಿದ್ದಾಗಿ ಕೂಡ ಮಡಿಕೆ ವ್ಯಾವಹಾರಿಕ ಸತ್ಯ, ಮಣ್ಣು ಪಾರಮಾರ್ಥಿಕ ಸತ್ಯ, ಜಗತ್ತು ವ್ಯಾವಹಾರಿಕ ಸತ್ಯ, ಈಶ್ವರ ಪಾರಮಾರ್ಥಿಕ ಸತ್ಯ. ಎಲ್ಲವೂ ಈಶ್ವರನೇ ಮಾಡಿಸ್ತಾನೆ, ಊಟ ಕೊಡೋನು ಅವನೇ ಅಂತೇಳಿ ಮನೆ ಯಜಮಾನ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಮನೆ ನಡೆಯೋದು ಹೇಗೆ? ವ್ಯಾವಹಾರಿಕ ಸತ್ಯದಲ್ಲಿ ಈಶ್ವರ ಇದ್ದಾನೆ, ಆದ್ರೆ ಈಶ್ವರನಲ್ಲಿ ಯಾವ ವ್ಯವಹಾರ ಇಲ್ಲಲ್ಲ. ವ್ಯವಹಾರದಲ್ಲಿ ಈಶ್ವರ ಇದ್ದ, ಮಡಿಕೆಯಲ್ಲಿ ಮಣ್ಣಿದೆ, ಆದ್ರೆ ಮಣ್ಣಿನಲ್ಲಿ ಮಡಿಕೆ ಇಲ್ಲಲ್ಲ, ಮಣ್ಣು ಮಡಿಕೆನೂ ಅಲ್ಲ. ಹಾಗೆ ಯಾವ ಈಶ್ವರ ತತ್ವವು ನಾವು ಈಗ ಅರಿತುಕೋಬೇಕಾಗಿದೆ ಅಥವಾ ಮುಮುಕ್ಷು ಆದವನು ಅಧಿಕಾರಿ ಆದವನು ಅರಿತುಕೊಳ್ಳಬೇಕಾಗಿದೆಯೋ ಆ ಈಶ್ವರ ತತ್ವವು ಸರ್ವಂ ಇದಂ ಅಹಮೇವ. ಹಾಗೆ ಈ ಮಾತನ್ನು ಹೇಳುವಾಗ ವ್ಯವಹಾರದ ನಾಮರೂಪಗಳನ್ನು ತೆಗೆದುಕೊಂಡು ಹೇಳಿದ್ದಾಗಿದೆಯೋ ಅಥವಾ ಪಾರಮಾರ್ಥಿಕವಾಗಿ ಹೇಳಿದ್ದಾಗಿದೆಯೋ? ಪಾರಮಾರ್ಥಿಕವಾಗಿ ಹೇಳಿದ್ದಾಗಿದೆ. ಪರಮಾರ್ಥ ಸತ್ಯ ರೂಪೇಣ ಹಾಗಿದ್ದರೆ ಏನು ಪರಮಾರ್ಥ ಸ್ವರೂಪೇಣ? ಇದು ಎಲ್ಲ ಪಾರಮಾರ್ಥಿಕವಾಗಿ ಈಶ್ವರನೇ ಸರ್ವಂ ಇದನ್ನು ಅಲ್ಲಿ ಕಾಮ ಅಲ್ಲಿ ಜಾತ್ಕೊಡು. ಆಮೇಲೆ ಅನೃತಂ ಇದಂ ಇನ್ನೊಂದು ಬಂತಿದೆ. ಅನೃತ ಅಂದ್ರೆ ಮಿಥ್ಯಾ ಭ್ರಮಿತ ನಾಮರೂಪಾತ್ಮಕ ಇದಂ ಜಗತ್. ಇದು ಕೂಡ ಅಷ್ಟೇ ಅನ್ನಿಸುತ್ತೆ ತಾನೆ ವ್ಯಾವಹಾರಿಕ ಸತ್ಯ. ಈಗೇನಾಗಿದೆ, ಇವು ಎರಡೂ ಬೆರೆತುಕೊಂಡ್ಬಿಟ್ಟ. ಮಿಥ್ಯಾ ಭ್ರಮಿತವಾದಂತಹ ನಾಮರೂಪ ಆತ್ಮತಃ ಸತ್ಯವೇ ಆದಂತಹ ಪಾರಮಾರ್ಥಿಕ ಸ್ವರೂಪ ಇವೆರಡೂ ಬೆರೆತ ಹಾಗೆ ಬೆರೆತುಕೊಂಡ್ಬಿಟ್ಟ. ಹೀಗಾಗಿ ಇದನ್ನ ಇದನ್ನ ಇದನ್ನ ಇದನ್ನ ಅಂತ ಬೇರ್ಪಡಿಸಿ ನೋಡ್ಲಿಕ್ಕೆ ನಮ್ಗಳಿಂದ ಯಾಕೆ ಆಗ್ತಾ ಇಲ್ಲ? ನಾವು ಆ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಿದ್ದ. ಹೌದಾ? ಸರ್ವಂ ಚರಾಚರ ಆಚ್ಛಾದನೀಯಂ. ಹೀಗಾಗಿ ಇವೆಲ್ಲ ಎರಡೂ ಒಂದಕ್ಕೊಂದು ಬೆರೆತುಕೊಂಡು ಬಿಟ್ಟಾವೆ. ನಾಮರೂಪ ಬಿಟ್ಟು ಸತ್ಯ ಇಲ್ಲ, ಸತ್ಯವನ್ನು ಬಿಟ್ಟುಕೊಟ್ಟು ನಾಮರೂಪ ಇಲ್ಲ. ಯಾವುದು ನಾಮರೂಪವೋ ಅದು ಸತ್ಯವೇ. ಯಾವುದು ಸಚ್ಚಿದಾನಂದ ಅಂತ ಹೇಳಿದ್ರೆ ಆಯ್ತು ಸ್ವಾಮಿ ನೀವು ಹೇಳ್ತಿರೋ ಅದು ಕೂಡ ಸತ್ಯವೇ. ಈ ಜಗತ್ತು ಇದು ಕೂಡ ಸತ್ಯವೇ. ಯಾಕಪ್ಪ ಹೀಗೆ ಮಾತಾಡ್ತೀಯ, ಎರಡೆರಡು ಸತ್ಯ ಇರ್ಲಿಕ್ಕೆ ಆಗ್ತಾವ ನೋಡಿ. ಆಚ್ಛಾದನೀಯ ಅನ್ನುವ ವಿಷಯ ಬಂದಾಗ ಏನ್ ಗೊತ್ತಾಯ್ತು ಹೇಳ್ರಿ? ಈಗ ಈ ಬೆರೆತುಕೊಳ್ಳುವಿಕೆ ಹೇಗೆ ಆಯಿತು? ಯಾವುದು ಅನೃತವಾಗಿದೆ, ಯಾವುದು ತಾತ್ಕಾಲಿಕವಾದ ಸತ್ಯತೆಯಿಂದ ಕೂಡಿದೆ, ಯಾವುದಕ್ಕೆ ಶಾಶ್ವತವಾದ ತ್ರಿಕಾಲ ಅಬಾಧಿತ ಸತ್ಯ ಅಲ್ಲವೋ ಅದನ್ನು ನಾವು ಸತ್ಯ ಅಂತ ಸ್ವೀಕಾರ ಮಾಡಿದೀವಲ್ಲ. ಈ ಬಂಧುಗಳು, ಈ ಮಿತ್ರರು, ಈ ಪ್ರಾಣಿಗಳು, ಈ ಪಕ್ಷಿಗಳು, ಈ ವನಸ್ಪತಿಗಳು, ಈ ಪರ್ವತ, ಈ ನದಿ, ಈ ಸೃಷ್ಟಿ, ಈ ರಾಗದ್ವೇಷಗಳು, ಈ ನನ್ನವರು ಬೇರೆಯವರು ಅನ್ನುವ ಈ ಭಾವಗಳು, ಇವೆಲ್ಲವನ್ನೂ ಸತ್ಯ ಅಂತ ನಾವು ಸ್ವೀಕಾರ ಮಾಡಿಬಿಟ್ಟಿವಲ್ಲ. ಹೀಗೆ ಅನೃತವನ್ನ ಸತ್ಯವನ್ನು ಸ್ವೀಕರಿಸಿಕೊಂಡಿರುವುದೇ ಆಚ್ಛಾದನ. ಈ ಆಚ್ಛಾದನದಿಂದಾಗಿ ನಾವು ಏನನ್ನ ಕಳ್ಕೊಂಡಿದ್ದೀವಿ? ಸತ್ಯವನ್ನ ಕಳ್ಕೊಂಡಿದ್ದೀವಿ. ಅದಕ್ಕೆ ಅವರು ಮುಂದೆ ಒಂದು ಉದಾಹರಣೆ ಕೊಡ್ತಾರೆ, ಬಹಳ ಸುಂದರವಾಗಿದೆ. ಯಥಾ ಚಂದನ ಅಗರ್ವ ಆದೇಹಿ ಉದಕಾದಿ ಸಂಬಂಧ ಜಕ್ಲೇದಾದಿ ಆದಿಜಂ ಔಪಾದಿಕಂ ದೌರ್ಗಂಧಂ ತತ್ಸ್ವರೂಪ ಸ್ವರೂಪ ನಿದರ್ಶನೇನ ಆಚ್ಛಾದ್ಯತೆ. ಸ್ವೇನ ಪರಮಾರ್ಥಿಕೇನ ಗಂಧೇನ ಪಾರಮಾರ್ಥಿಕೇನ ಗಂಧೇನ ಯಥ. ಏನಾಗಿದೆ ನೋಡಿ, ಚಂದನ ಅಂದ್ರೆ ಗಂಧದ ಕೊರಳು, ಗಂಧದ ಕೊರಳು. ಇಲ್ಲ ಅಂದ್ರೆ ಏನು, ಅಗರಬತ್ತಿ ಸಗಣಿಯಿಂದ ಮಾಡಿ, ಅಗರಬತ್ತಿ ಸಗಣಿಯಿಂದ ಮಾಡ್ತಾರೆ ಗೊತ್ತಿದೆ ಇಲ್ಲ ಅಗರಬತ್ತಿ ಸ್ವಲ್ಪ ಅದ್ರೊಳಗೆ ಅದು ಇದು ಕೆಲವು ಚೆನ್ನಾಗಿ ನಾದುತ್ತಾರೆ, ಅದನ್ನ ಪಿಂಡ ಮಾಡ್ತಾರೆ, ಅದನ್ನ ಸೃಷ್ಟಿ ಎಲ್ಲರೂ ಕೊಡ್ತಾರೆ. ಅವರು ಮೂರು ತಿಂಗಳಿದ್ದೇನೆ ಅಗರಬತ್ತಿ ಫ್ಯಾಕ್ಟ್ರಿಯೊಳಗೆ, ನನಗೆ ಚಾಲೆಂಜ್ ಮಾಡ್ತಿರೋದು ಅಗರಬತ್ತಿ. ಕೆಳಗ ಹಸುಗಳು ಎಮ್ಮೆಗಳನ್ನ ಸಾಕಿದ್ದಾರೆ ಏತಕ್ಕಾಗಿ, ಸಗಣಿಗಾಗಿ. ಮೇಲ್ಗಡೆ ನನಗೆ ಇಲ್ಲಿ ರೂಮ್ ಕಟ್ಟಿಕೊಟ್ಟಿದ್ದಾರೆ. ಆ ರೂಮ್ನಲ್ಲಿ ಮೈಸೂರಿನಲ್ಲಿ ಇದ್ದೆ 79, 80, 81 ಪ್ರತಿ ವರ್ಷ ಒಂದು ತಿಂಗಳು ಹೋಗಿ ಅಲ್ಲಿರ್ತೀನಿ. ಸುಗಂಧ ಶೃಂಗಾರ ಅಗರಬತ್ತಿ 60 ದೇಶಗಳಲ್ಲಿ ನಂಬರ್ 1 ಅಂತ ಅದಕ್ಕೆ ಪ್ರೈಸ್ ಬಂದಿತ್ತು. ಅಲ್ಲಿ ಎಲ್ಲ ಕಂಡಿದ್ದೇನೆ, ಏನೇನ್ ಮಾಡ್ತಾರೆ, ಏನೇನ್ ಹಾಕ್ತಾರೆ, ಕೊನೆಗೆ ಏನ್ ಮಾಡ್ತಾರೆ. ಅದು ಸೆಂಟ್ ಹೆಂಗಿರ್ತದೆ ಗೊತ್ತಾ, ಅದು ಒಂದು ದೊಡ್ಡ ಬ್ಯಾರಲ್ ಇರ್ತದೆ, ಸೆಂಟ್ ಬ್ಯಾರಲ್. ಎಲ್ಲ ಕೆಮಿಕಲ್ಸ್ ಯಾರು ಹೇಳ್ಬೇಡ್ರಿ, ಎಲ್ಲ ಕೆಮಿಕಲ್ಸ್ ಅದ್ರಲ್ಲಿ ಎದ್ದಿ ಅಷ್ಟು. ಯಾವುದೇ ಪರ್ಫ್ಯೂಮ್ ಘಾಟ ಬಿಡು, ಪರ್ಫ್ಯೂಮ್ ಇಸ್ ನಾಟ್ ಗುಡ್ ಫಾರ್ ಎನಿಥಿಂಗ್. ಎಷ್ಟು ದೂರ ಇರ್ತೀರಿ ಅಷ್ಟು ನಿಮ್ಮ ಆರೋಗ್ಯ ಒಳ್ಳೆ. ರಾಟಿಸ್ಟಸ್ ಕಿಸ್ಪಿಸ್ ಫೀಲ್ ಮಾಡೋದು ಯೂಸ್ಲೆಸ್ ವೇ ಆಗಿದೆ. ನ್ಯಾಚುರಲ್ ನಿಮ್ಮ ಸ್ಮೆಲ್ ತುಂಬಾ ಚೆನ್ನಾಗಿದೆ. ಮತ್ತೆ ಅದನ್ನ ತಪ್ಪಿಸ್ಲಿಕ್ಕೆ ಬೇರೆ ಬೇರೆ ಸ್ಮೆಲ್ ಇಲ್ಲಿ ಇಲ್ಲಿ ಚಂದನ ಅಂದ್ರೆ ಗಂಧದ ಕೊರಡು. ಈ ಗಂಧದ ಕೊರಡಾಗಲಿ ಅಥವಾ ಈ ಅಗರಬತ್ತಿ ಆಗಲಿ, ಇದು ಏನು ಅಂತಂದ್ರೆ ಉದಕಾದಿ ಸಂಬಂಧ, ನೀರಿನ ಸಂಬಂಧವನ್ನು ಹೊಂದಿದಾಗ ಮರ ಏನಾಗ್ತದೆ, ಆ ಮರದ ಕೊರಡು ಏನಾಗ್ತದೆ, ಸ್ವಲ್ಪ ಪಾಚಿ. ಆ ಪಾಚಿ ಎಷ್ಟು ಮಟ್ಟಿಗೆ ಇರ್ತದೆ ಅಂತಂದ್ರೆ ಅದು ಗಂಧದ ಗಂಧದ ಸಹಜತೆಯನ್ನೇ ಬದುಕಿ ಬಿಡುತ್ತೆ. ಪಾಚಿ ಎಷ್ಟು ಮಟ್ಟಿಗೆ ಕಟ್ಕೋತದೆ ಅಂತಂದ್ರೆ ಗಂಧದ ಸುಗಂಧವಾದ ಸಹಜತೆ ಏನಿದೆಯೋ ಅದು ಕಳ್ಕೊಂಡು ಹೌದೋ ಕಳ್ಕೊಂತು ಅಂದ್ರೆ ಮತ್ತೆ ನಿಮಗೆ ಗಂಧದ ಕೊರಡು ಸಿಗುದೇ ಇಲ್ಲ ಅಂತ. ಇದ್ದರೂ ಇಲ್ಲದ ಆತ್ಮ ಹೇಗಿದೆ, ಇದ್ದರೂ ಇಲ್ಲದಂತೆ. ಏತನಿಂದಾಗಿ ಕವರ್ ಆಗಿದೆ ಈ ಬೇಡಾದ ಪದಾರ್ಥಕ್ಕೆ, ರಾಗ ದ್ವೇಷ ಗುಣಗಳು ಸಾತ್ವಿಕರ ಸಿದ್ಧಾಂತ ಗುಣಗಳು ತ್ರಿಗುಣಗಳು ಇವುಗಳೆಲ್ಲ ಪಾಚಿಗಟ್ಟಿದ್ದು. ಇವೇನು ಸಾಮಾನ್ಯ ತಿಳ್ಕೊಂಡಿದ್ದೀನಿ, ಫ್ರೆಶ್ 2 ವರ್ಷ 3 ವರ್ಷ ಮಕ್ಕಳಿಂದ ತಾಪಕ್ಕೆ ಅಷ್ಟೇ ಈ ಬಾಡಿ ಫ್ರೆಶ್. ಯಾವಾಗಿದು ತಲೆನೋವು ಮಾತ್ರೆ, ಕಾಲುನೋವು ಮಾತ್ರೆ, ಕಣ್ಣೋವು ಮಾತ್ರೆ ಅಂತ ಮಾತ್ರೆ ತಗೊಳ್ಳಿ ಶುರು ಮಾಡ್ತೋ ಆವಾಗಿದು ಫ್ರೆಶ್ ಬಾಡಿ ಅಲ್ಲ. ಆವಾಗಲಿಂದಲೇ ಏನಾಯ್ತು ಪಾಚಿ ಗಟ್ಟಲಿಕ್ಕೆ ಶುರು ಆಯ್ತು. ಆವಾಗ ಮೊದಲನೇ ಸಲ ಹೋಗಿ ಇಂಜೆಕ್ಷನ್ ಮಾಡ್ಕೊಂಡಿಲ್ಲ, ಅವತ್ತ ಪಾಚಿ ಗಟ್ಬಿಡ್ತು ನೋಡಿ ಸರ್. ಒಳಗು ಹೊರಗು ಎಲ್ಲ ಪಾಚಿ ಗಟ್ಬಿಡ್ತು. ನೀರು ನ್ಯಾಚುರಲ್ ಆಗಿರು ಮಾಮಾಜಿ ಔಷಧ ಪ್ರಕಾರ 3 ದಿವಸ ಉಪವಾಸ ಮಾಡಲು, ಎಂತ ಜ್ವರ ಇದ್ರೆ ಕಡಿಮೆ ಆಗ್ತದೆ, ಎಂತ ನೋವು ಇದ್ರೆ ಕಡಿಮೆ. ಉಪವಾಸ ಲಂಘನಂ ಪರಮ ಔಷಧಂ ಅಂತಾರೆ. ಲಂಘನ ಅಂದ್ರೆ ಉಪವಾಸ, ಉಪವಾಸ ಇರೋದೇ ಶ್ರೇಷ್ಠವಾದ ಔಷಧ. ನಮಗ್ ಭಯ ಉಪವಾಸ ಇದ್ರೆಲ್ಲ ಸತ್ತು ಹೋಗ್ತೀನೋ ಅಂತ ಭಯ. ಆ ಗಂಧದ ಕೊರಡು ಸಹಜವಾಗಿಯೇ ಸುಗಂಧಿತವಾಗಿದ್ದರೂ ಕೂಡ ನೀರಿನ ಸಂಬಂಧದಿಂದಾಗಿ ಪಾತ್ರೆ ಕಟ್ಟಿಕೊಂಡು ಏನಾಗಿದೆ, ಜಕ್ಲೇದಾದಿಜಂ ಔಪಾದಿಕಂ ದೌರ್ಗಂಧಂ, ಅದು ನಾನಾ ಪ್ರಕಾರವಾದ ಪಾತ್ರೆ ಕಟ್ಟಿಕೊಂಡು ದುರ್ಗಂಧವನ್ನು ಕೊಡುತ್ತದೆ. ಯಾವುದು? ಸುಗಂಧಿತವಾದ ಆ ಕೊರಡೆ. ಈಗ ಆ ನೀರಿನ ಸಂಬಂಧವಾಗಿ ಏನ್ ಹೇಗೆ ಲಭ್ಯ ಆಗಿದೆ ನಿಮಗೆ? ದೂರ್ ತಗೊಂಡೋಗು, ದೂರ್ ತಗೊಂಡೋಗು. ಮುಂದೆ ಕೇಳ ಮಧ್ಯ ಅಕಸ್ಮಾತ್ ಅದೇ ಕೊರಡನ ತಗೊಂಡು ಸ್ವಲ್ಪ ತೊಳೆದು ಅದೇ ನೀರಿನ ಸಂಬಂಧದಿಂದ ಸ್ವಲ್ಪ ತೆಯ್ದು ಬಿಟ್ರೆ ಉಪಾಧಿ ಸಹಿತವಾದ ಅದೇ ಜೀವಾತ್ಮ ಆತ್ಮಾನಾತ್ಮ ವಿಚಾರದ ಚಿಂತನೆಯಲ್ಲಿ ಮಂಥನದಲ್ಲಿ ಅವನು ಒಂದು ವೇಳೆ ತನ್ನನ್ನು ತಾನು ಮಂಥನ ಮಾಡಿಕೊಂಡಿದ್ದಾದರೆ, ಅರ್ಥೇನೋ ತನ್ನನ್ನು ತಾನು ತೇಯಿಸಿಕೊಂಡಿದ್ದಾದರೆ ತನ್ನನ್ನು ತಾನೇ ತೆಗೆದುಕೋಬೇಕು. ಇನ್ನೊಬ್ಬರಿಗಂತೇಳಿದ್ರೆ ಮುಗಿಸೇ ಬಿಡ್ತಾನೆ. ಈ ತೆಯ್ಯುವಿಕೆ ಅನ್ನೋದು ಏನಿದೆಯೋ ಇದು ವಿವೇಕದಿಂದ. ಸ್ವಲ್ಪ ನೀರು ಹಾಕಿ ಹಂಗಲ್ಲ, ವಿವೇಕದಿಂದ ಆವಾಗ ಇವಾಗ ಶ್ರವಣ ಮಾಡ್ತಾ, ಆವಾಗ ಇವಾಗ ಉಪದೇಶವನ್ನು ಕೇಳ್ತಾ, ಆ ಉಪದೇಶಗಳ ಆಧಾರದಲ್ಲಿ ಇವನು ಅದನ್ನು ತೆಯ್ತಾನೆ, ಆ ಜೀವಾತ್ಮನ ತೆಯ್ತಾನೆ. ನಾನು ಏನು ಆತ್ಮ, ನಾನು ಎಂತ ಆತ್ಮ, ನಾನು ಎಲ್ಲಿಂದ ಬಂದ ಆತ್ಮ, ನಾನು ಯಾಕಾಗಿ ಬಂದಿದ್ದೀನಿ, ನಾನು ಯಾವುದನ್ನು ಆತ್ಮ ಅನ್ಕೊಂಡೇನಿ, ಅದು ಸತ್ಯವೋ ಅನೃತವೋ, ಅದು ಮಿಥ್ಯವೋ ಅದು ಭ್ರಾಂತಿಯೋ, ಅದರ ಸತ್ಯ ಯಾವುದು, ಈ ಪ್ರಕಾರ ಇವನು ತೆಯ್ತಾ ಅದನ್ನು ಅವ್ರು ಹೇಳ್ತಾರೆ. ದೌರ್ಗಂಧ್ಯಂ ತತ್ ಸ್ವರೂಪ ನಿರ್ಧರ್ಷಣೆ ನಿಘರ್ಷಣೇನ, ಅದರ ಸಹಜತೆಯನ್ನ ಬಿಟ್ಟುಕೊಟ್ಟಿದ್ದರಿಂದಾಗಿ ಆ ಸಾಧ್ಯತೆ ಆ ಕೊರಡು ಗಂಧದ ಕೊರಡು ತನ್ನ ಸಹಜತೆಯನ್ನು ಕಳೆದುಕೊಂಡಿದ್ದರಿಂದಾಗಿ ಹೇಗಾಗಿದೆ ಅದು, ಆ ಪಾಚೆಗಟ್ಟಿದ ಆ ಕೊರಡು ಆಚ್ಛಾದ್ಯತೆ ಸ್ವೇನ ಪಾರಮಾರ್ಥಿಕೇನ ಗಂಧೇನ, ಸ್ವತಃ ಅದು ಪಾರಮಾರ್ಥಿಕವಾಗಿ ಸುಗಂಧವೇ ಆಗಿದ್ದರೂ ಕೂಡ, ಚಂದ್ರ ನೋಡಿ, ಪಾರಮಾರ್ಥಿಕವಾಗಿ ಅದು ಸುಗಂಧವೇ ಆಗಿದ್ದರೂ ಕೂಡ ಈಗ ಅದು ಆ ಒಂದು ಕೊಳತು ಹೋದ ಪಾಚೆಗಟ್ಟಿದ ದೌರ್ಗಂಧದಿಂದ ಕೂಡಿದಂತಹ ಪ್ರವೃತ್ತಿಯಿಂದ ಮುಚ್ಚಿ ಹಾಕಲ್ಪಟ್ಟಿದೆ. ಏನ್ ಮಾಡೋಣ ಹೇಳ್ತಾರೆ, ಹೇಗೋ ಹಾಗೆ ಇಲ್ಲಿ ಕೂಡ ಆಗಿದೆ ಅಂತ ಹೇಳ್ತಾರೆ. ಏನಂತಾಗಿದೆ? ತದ್ವದೇವಹಿ ಸ್ವಾತ್ಮನಿ ಅಧ್ಯಸ್ತಂ ಸ್ವಾಭಾವಿಕಂ ಕರ್ತೃತ್ವ ಭೋಕ್ತೃತ್ವಾದಿ ಲಕ್ಷಣಂ ಜಗತ್ ದ್ವೈತ ರೂಪಂ ಜಗತ್ಯಾಂ ಪೃಥಿವ್ಯಾಂ ಜಗತ್ಯಾಂ ಇತಿ ಉಪಲಕ್ಷಣಾರ್ಥತ್ವಾದ ಸರ್ವಮೇವ, ಎಲ್ಲ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಸರ್ವಮೇವ ನಾಮರೂಪ ಕರ್ಮಾಖ್ಯಂ ವಿಕಾರ ಜಾತಂ ಪರಮಾರ್ಥ ಸತ್ಯಾತ್ಮ ಭಾವನೆಯ ತ್ಯಕ್ತಂ ಸ್ಯಾತ್. ಹೇಗೋ ಹಾಗೆ ಈ ಸ್ವಾತ್ಮದಲ್ಲಿ ಇವಷ್ಟು ಆರೋಪಿತವಾಗಿ, ಯಾವ ಸ್ವಾತ್ಮ? ಸುಗಂಧಿತವಾದ ಸ್ವಾತ್ಮ, ಪವಿತ್ರವಾದ ಸ್ವಾತ್ಮ, ಸಚ್ಚಿದಾನಂದನೇ ಆದಂತಹ ಸ್ವಾತ್ಮ. ಈ ಸ್ವಾತ್ಮನಲ್ಲಿ ಇವೆಲ್ಲವೂ ಸ್ವಾತ್ಮನೇ ಅಧ್ಯಸ್ತಂ, ಅಧ್ಯಸ್ತಂ ಅಂದ್ರೆ ಆರೋಪಿತಂ ಅಂದ್ರೆ ಭ್ರಮಿಸಲ್ಪಟ್ಟಿವಿ, ಎಲ್ಲವೂ ಭ್ರಮಿಸಲ್ಪಟ್ಟಿವೆ. ಏನೇನು ಭ್ರಮಿಸಲ್ಪಟ್ಟಿವೆ? ವಾ ವಾ ವಾ, ಒಳ್ಳೆ ಪ್ರಶ್ನೆ ಕೇಳಿದೆಪ್ಪ ನೀನು. ಏನೇನು ಭ್ರಮಿಸಲ್ಪಟ್ಟಿವೆ? ಕರ್ತೃತ್ವ ಭೋಕ್ತೃತ್ವ ಒಂದೊಂದೇ ನೋಡ್ಕೋತೀವಿ. ಕರ್ತೃತ್ವ ಅಂದ್ರೇನು? ಐ ಆಮ್ ದ ಡೂಯರ್, ನಾನು ಮಾಡುವವನು, ನಾನು ಹೋಗುವವನು, ನಾನು ಬರುವವನು. ಕರ್ಮದಲ್ಲಿ ಅಸೋಸಿಯೇಟೆಡ್ ಐ, ನಾನು, ಕರ್ಮದಲ್ಲಿ ಅಭಿಮಾನಿತನಾದ ನಾನು, ಇವನೇ ಕರ್ತೃತ್ವ. ಇವನು ಕರ್ತೃತ್ವದಿಂದ ಕೂಡಿದ್ದರಿಂದಾಗಿ ಏನಾಗ್ತದೆ ಹೇಳಿ ನೋಡೋಣ. ಭೋಕ್ತೃತ್ವ ಎಂಜಾಯ್ ಯಾರು ಯಾರು ನಾ ಮಾಡಿದ್ದುಣ್ಣ, ಅವ್ರು ಮಾಡಿದ ಕರ್ಮ ಅವರಿಗೆ. ಕರ್ತೃತ್ವ ಭೋಕ್ತೃತ್ವಗಳು ಇವನು ಇದು ನಮ್ಮೇಲೆ ನಾವೇ ಮಾಡಿಕೊಂಡ ಆರೋಪ. ಕರ್ತೃತ್ವ ಭೋಕ್ತೃತ್ವಾದಿ ಲಕ್ಷಣಂ ಮತ್ತೇನು, ಜಗತ್ ದ್ವೈತ ರೂಪಂ. ದ್ವೈತ ರೂಪ ಅಂದ್ರೆ ಏನ್ ಹೇಳು, ಅವನು ಬೇರೆ, ನಾನು ಬೇರೆ, ಇದು ಬೇರೆ, ಅದು ಬೇರೆ, ಆ ಜಾತಿ ಬೇರೆ, ಇದು ಜಾತಿ ಬೇರೆ, ಈ ಪ್ರಾಣಿ ಜಾತಿ ಬೇರೆ, ಪಕ್ಷಿ ಜಾತಿ ಬೇರೆ. ಪ್ರಾಣಿ ಜಾತಿ ಬೇರೆ, ಪಕ್ಷಿ ಜಾತಿ ಬೇರೆ ಅಂತ ಅಂದ್ರೆ ನಮ್ಗೆ ಅರ್ಥ ಆಗ್ತದೆ. ಮನುಷ್ಯ ಜಾತಿಯಲ್ಲಿ ಹುಟ್ಟಿ ಮನುಷ್ಯ ಮನುಷ್ಯ ಬೇರೆ ಅಂದ್ರೆ ಹೆಂಗೆ? ಕೆಲವು ಸಲ ನಾಯಿಗಳು ಕೂಡ ಹಂಗೆ ಮಾಡಂಗಿಲ್ಲ. ನಾಯಿ ಜಾತಿನೇ ಬೇರೆ, ಕೋತಿ ಜಾತಿನೇ ಬೇರೆ. ಒಪ್ತೀರಾ? ಅದನ್ನಾದ್ರೂ ಒಪ್ತೀರಾ? ಒಪ್ತೀರಾ? ಆದ್ರೆ ಕೆಲವು ಸಲ ಅವು ಎರಡು ತಮ್ಮ ಜಾತಿ ಮರಿತ. ಈ ತಾಯಿ ನಾಯಿ ಕೋತಿಗೆ ಹಾಲು ಕುಡಿಸ್ತದೆ, ಆಡು ಕೂಸಿಗೆ ಹಾಲು ಕುಡಿಸ್ತದೆ. ನಾಯಿ ಅನಾಥ ಮಕ್ಕಳನ್ನು ತಂದು ತಾನು ಇಟ್ಕೊಂಡು ಬೆಳೆಸ್ತ. ಕಂಡಿದ್ದ ನೋಡಿ, ಆರಾರು ಎಂಟೆಂಟು ತಂದೆ ತಾಯಿ ಸತ್ತು ಹೋದಂತಹ ನಾಯಿ ಕುಣ್ಣಿಗಳನ್ನ, ಅನಾಥ ಕುಣ್ಣಿಗಳನ್ನ ಈ ನಾಯಿ ತಗೊಂಡು ಬರ್ತಿತ್ತು, ಹುಡುಕೊಂಡು ಹುಡುಕೊಂಡು ತಗೊಂಡ್ಬರ್ತಿತ್ತು. ತನಗೆ ಹಾಕಿದ ಅನ್ನವನ್ನ, ಆ ರೊಟ್ಟಿಯನ್ನ ಆ ಕುಣ್ಣಿಗಳನ್ನ ಹಾಕಿಬಿಡ್ತಿತ್ತು. ನಮಗ್ ಖುಷಿ ಬರ್ತಿತ್ತು ತಂದು ಹಾಕ್ತಿದ್ದೀರಿ. ಯಾಕೆ ನಮ್ಗೆ ಗೊತ್ತಾಗ್ಬಿಡ್ತು. ಏನ್ ಗೊತ್ತಾಗ್ಬಿಡ್ತು? ತನಗಾಗಿ ತಿನ್ನೋದಿಲ್ಲ, ಇದು ತಗೊಂಡೋಗಿ ಬೇರೆ ಕುಣ್ಣಿಗಳ ಸಾಕ್ತದ ಅಂತ ನಮ್ಗೆ ಗೊತ್ತಾಗ್ಬಿಡ್ತಲ್ಲ. ಹೀಗಾಗಿ ನಾವು ತಿನ್ನೋ ರೊಟ್ಟಿಯನ್ನು ಕೂಡ ಕಟ್ ಮಾಡಿ ತಂದು ಈ ನಾಯಿಗೆ ಹಾಕ್ತಿದ್ದೀನಿ. ಯಾಕಂದ್ರೆ ನಾಯಿಗೆ ಬುದ್ಧಿ ಅದ, ನಮಗೆ ಬುದ್ಧಿ ಇಲ್ಲ ಅಂದ್ರೆ ನಾಸಿಕ್ ಗಿಡಲ್ವ. ಅಂದ್ರೆ ಪ್ರಾಣಿಗಳು ತಮ್ಮ ಜಾತಿಯನ್ನ ಖಚಿತವಾಗಿ ಮರೀತಾವೆ. ಆದ್ರೆ ಈ ಮನುಷ್ಯ ಒಬ್ಬನ ಕಂಡ್ರೆ ಒಬ್ಬನೇ ಆಗೋದಿಲ್ಲ, ಜಾತಿ ಹೆಸರಿನಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಎಷ್ಟು ದಿವಸ ಹಿಂಗ ಜಗಳ? ಅದಕ್ಕೆ ಈ ಪ್ರಶ್ನೆ ಇದು ಬರ್ತದೆ ಏನು ಅಂತಂದ್ರೆ, ಭಗವಂತನು ಈಶ್ವರನು ಎಲ್ಲೆಲ್ಲಿಯೂ ತಾನೇ ಆಗಿದ್ದಾಗಿಯೂ ಕೂಡ, ಸ್ವೇನ ರೂಪದಿಂದ ಕೂಡಿದ್ದಾಗಿಯೂ ಕೂಡ, ಅವನ ಮೇಲೆ ನಾವು ಕರ್ತೃತ್ವ ಭೋಕ್ತೃತ್ವ ಮತ್ತು ಅಂತ ಇಂಥ ಜಾತಿಗಳು ಅನ್ನುವಂತಹ ಭೇದಗಳನ್ನ, ಹೌದು ದ್ವೈತ ರೂಪಂ, ಭೇದಗಳನ್ನ ನಾವು ಆರೋಪಿಸಿದ್ದೇವೆ. ಮತ್ತೇನು, ಜಗತ್ಯಾಂ ಪೃಥಿವ್ಯಾಂ. ಇಲ್ಲಿ ಅದಕ್ಕೆ ನಾನು ಬೆಳಗ್ಗೆ ನಿಮ್ಗೆ ಹೇಳಿದೆ, ಸರ್ವಂ ಅಂದ್ರೆ ಸಮಸ್ತ ಲೋಕಗಳು ಅಂತ ಹೇಳಿದೆ, ಹೌದು. ಮತ್ತಿಲ್ಲಿ ಪೃಥಿವ್ಯ ಅಂತ ಕೊಟ್ಟಾರಲ್ಲ ಸ್ವಾಮಿ ಅಂತ ಅಂದ್ರೆ ಭಗವತ್ಪಾದ ಅದಕ್ಕೆ ತಕ್ಷಣ ವ್ಯಾಖ್ಯಾನ ಕೊಡ್ತಾರೆ. ಏನ್ ಕೊಡ್ತಾರೆ? ಪೃಥಿವ್ಯಾಂ ಅಂತ ನಾವು ಉಪಲಕ್ಷಣವಾಗಿ ಪ್ರಯೋಗಿಸಿದ್ದೇವೆ ಅಷ್ಟೇ. ಜಗತ್ಯಾಂ ಪೃಥಿವ್ಯಾಂ ಜಗತ್ಯಾಂ ಇತಿ ಉಪಲಕ್ಷಣಾರ್ಥಂ, ಉಪಲಕ್ಷಣಾರ್ಥತ್ವಾತ್ ಸರ್ವಮೇವ ನಾಮರೂಪ ಕರ್ಮಾಖ್ಯಂ. ನಾವು ಪೃಥ್ವಿ ಅನ್ನೋ ಶಬ್ದವನ್ನ, ಜಗತ್ತು ಅನ್ನೋ ಶಬ್ದವನ್ನ, ಜಗತ್ತು ಅನ್ನೋ ಶಬ್ದಕ್ಕೆ ಪೃಥ್ವಿ ಅನ್ನುವ ಅರ್ಥವನ್ನ ಉಪಲಕ್ಷಣವಾಗಿ ಅರ್ಥ ಮಾಡ್ಕೊಳ್ರಿ. ಎಲ್ಲ ಶಬ್ದಗಳ ಭೂ ಭವ ಮಹಾಜನ ತಪ ಸತ್ಯಂ, ಎಂದ್ರಲೋಕ, ಗಂಧರ್ಲೋಕ, ದೇವಗಂಧರ್ಲೋಕ, ಮನುಷ್ಯಗಂಧರ್ಲೋಕ, ಪಿತೃಲೋಕ ಅಂತ ಅಷ್ಟೂ ಲೋಕಗಳ ಹೆಸರನ್ನು ಹೇಳುತ್ತಿದ್ದ ಒಂದು ಉಪಲಕ್ಷಣ ಏನಪ್ಪ ಅದು? ಜಗತ್ ಪೃಥಿವಿ. ಅಲ್ಲಿಗೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇಲ್ಲಿದ್ದಾಗ ಇದು ಪೃಥ್ವಿ, ಮಂಗಳಕ್ಕೆ ಹೋದಾಗ ಅದೇ ಪೃಥ್ವಿ, ಚಂದ್ರಕ್ಕೆ ಹೋದಾಗ ಅದೇ ಪೃಥ್ವಿ, ಗುರುಗ್ರಹಕ್ಕೆ ಹೋದಾಗ ಅದೇ ಪೃಥ್ವಿ, ಜುಪಿಟರ್ ಹೋದಾಗ ಅದೇ ಪೃಥ್ವಿ, ಮಾರ್ಚ್ಗೆ ಹೋದಾಗ ಅದೇ ಪೃಥ್ವಿ. ನೀವು ಎಲ್ಲ ಹೋಗಿ ಯಾವ ಭೂಮಿ ಮೇಲೆ ಇರ್ತೀರೋ ಆ ಭೂಮಿನೇ ನಿಮ್ ಭೂಮಿ ಅಂತ ಹೇಳಿದ ಮಾತು ಕೇಳಿಸ್ತೇನೆ ಅವ್ರಿಗೆ. ಅದಕ್ಕೆ ಅವ್ರು ನಾವು ಕಾಶ್ಮೀರದ ಕಾಲಿಟ್ಟೀವಿ, ಕಾಶ್ಮೀರ ನಮ್ಮದು ಯಾವ ಭೂಮಿ ಮೇಲೆ ಕಾಲಿಡ್ತೀಯೋ ಆ ಭೂಮಿ ನಮ್ದು. ಉಪಲಕ್ಷಣವಾಗಿ ಪೃಥ್ವಿ ಅನ್ನೋ ಶಬ್ದ ಉಪಯೋಗ ಮಾಡಿದ್ದಾರೆ ವಿನ ಬಾಕಿ ಲೋಕಗಳು ಲೆಕ್ಕಕ್ಕೆ ಬರೋದಿಲ್ಲ ಅಂತ ಇಲ್ಲ. ನಮಗೆ ಎಷ್ಟು ಗೊತ್ತದರಿ, ನಮಗೆ ಗೊತ್ತಿರೋ ಲೋಕ ಎಷ್ಟು, ನಮಗೆ ಗೊತ್ತಿರೋ ಲೋಕ ಎಷ್ಟದ ಹೇಳಿದ್ರೆ ಆಶ್ಚರ್ಯ ಆಗ್ತದೆ ನಮಗೆ. ಮಲಗೊಂಡ ಅಕ್ಕಪಕ್ಕ ಎಷ್ಟು ಗ್ರಾಮಗಳಿವೆ ಅವುಗಳ ಹೆಸರುಗಳೇ ಗೊತ್ತಿಲ್ಲ. ಇಲ್ಲೇ ಇಲ್ಲೇ ಕುಸನೂರು, ಕುಸುನ ಹೆಸರು ಗೊತ್ತಿದೆ, ಕುಸನೊಳಗೆ ಎಷ್ಟು ಸಂಖ್ಯೆ ಅದೇ ಗೊತ್ತಿಲ್ಲ, ಇಲ್ಲೇ ಗೊತ್ತಿಲ್ಲ ನಮಗೆ. ಮಗುವಿಗೆ ಕೇಳಿದ್ರೆ ಹೇಳ್ತಾರೆ ನಿನ್ನ ದೇಶ ಯಾವುದು ಗೊತ್ತಿರ್ಬೇಕು, ನಿನ್ನ ರಾಜ್ಯ ಯಾವುದು ಗೊತ್ತಿರ್ಬೇಕು. ಇನ್ನು ನಾವು ತಿಳ್ಕೋಬೇಕಾದ್ದು ಸೃಷ್ಟಿಯ ಸಕಲ ಅಸ್ತಿತ್ವ ಸರ್ವ ಉಪಲಕ್ಷಣವಾಗಿ ಪೃಥ್ವಿ ಅಂತ ಹೇಳ್ತಾರೆ. ಆದ್ದರಿಂದ ಎಂತ ಪೃಥ್ವಿ ಇದು ಉಪಲಕ್ಷಣಾರ್ಥತ್ವಾದ ಸರ್ವಮೇವ ಏ ಚಂದ ನಾಮರೂಪಾಖ್ಯಂ ಪೃಥ್ವಿ. ಇಷ್ಟಕ್ಕೆ ಹೋಗಿತ್ತಾರೆ ಎಲ್ಲ ಬಂದ್ಬಿಡ್ತೀವಿ. ಎಂತ ಪೃಥ್ವಿ ಇದು ನಾಮರೂಪಗಳಿಂದ ಕೂಡಿದ ಜಗತ್ತು. ನಾಮರೂಪ ನಾಮರೂಪ ಕರ್ಮಾಖ್ಯಂ ನಾಮರೂಪ ಕರ್ಮ ಕರ್ಮ ಅಂತ ಸೇರ್ತಾರೆ. ನಾಮ ರೂಪ ಮತ್ತು ಕರ್ಮ, ಕರ್ಮ ಸೇರಿಸಿಕೊಂಡು ಒಂದು ಮತ್ತೆ ಎರಡು ಸೇರಿಸಬೇಕು. ಹೇಳೇನು ಸೇರಿಸ್ತೀರ? ಕರ್ತೃತ್ವ ಅವು ಎರಡು ಸೇರಿಸ್ಬೇಕು. ಇವಷ್ಟು ಏನು ವಿಕಾರ ಜಾತಂ. ಓಹೋ ಇವಷ್ಟು ವಿಕಾರ, ಇವಷ್ಟು ವಿಕಾರಕ್ಕೆ ಒಳಪಟ್ಟಂತಾವು ಆತ್ಮನನ್ನ ಆಚ್ಛಾದನೆ ಮಾಡಿವೆ. ಓಹೋ ಇವಷ್ಟು ಅನೃತ ಹಾಗಾದ್ರೆ ಹೌದು, ಇವಷ್ಟು ಅಧ್ಯಸ್ಥ ಹೌದು, ನಾಮರೂಪಗಳು ಕೂಡ ಆರೋಪಿತ ಹೌದು. ಹೀಗಿದ್ದ ಪಕ್ಷದಲ್ಲಿ ನೀನು ಪರಮಾರ್ಥ ಸತ್ಯಾತ್ಮ ಭಾವನೆಯ ತ್ಯಕ್ತಂ ಸ್ಯಾತ್. ಪರಮಾತ್ಮ ಭಾವನೆಯನ್ನು ತುಂಬಿಕೊಂಡಂಥವನಾಗಿ ಈ ಅಧ್ಯಸ್ಥವಾದ ಆರೋಪಿತವಾದ ಕಲ್ಪಿತವಾದ ನಾಮರೂಪಗಳಿಂದ ಕೂಡಿದ ಕರ್ತೃತ್ವ ಭಕ್ತೃತ್ವಗಳಿಂದ ಕೂಡಿದ ಕರ್ಮ ಅಕರ್ಮಗಳಿಂದ ಕೂಡಿದ ಇವಷ್ಟೂ ಏನಿವೆಯೋ ಇವುಗಳನ್ನ ತೆಕ್ತ್ವ. ಹೇಗೆ ತೆಕ್ತ್ವ ಅದು ಹೇಳ್ತಾರೆ ಪರಮಾರ್ಥ ಸತ್ಯಾತ್ಮ ಭಾವನೆಯ. ಸತ್ಯ ಏನು ಎನ್ನುವ ಪಾರಮಾರ್ಥಿಕ ಸತ್ಯ ಏನು ಅನ್ನೋದನ್ನ ತಿಳಿದುಕೊಂಡು ತೆಕ್ತ್ವ ಅವುಗಳನ್ನ ಬಿಡು. ತೆಕ್ತಂ ಸ್ಯಾತ್ ಅವುಗಳೆಲ್ಲವನ್ನು ಬಿಟ್ಟಂಥವನಾಗು. ತೆಕ್ತಂ ಸ್ಯಾತ್ ವಿವೇಕದಿಂದ. ಏನೆಂದು ವಿವೇಕ? ಓ ಇದು ಆರೋಪಿತ ಘಟವೇ ಇರಲಿ, ಏನು ಘಟ ಇರುವುದು ಮಣ್ಣೇ ಸತ್ಯ ಆಗಿತ್ತು ಅಂತಂದ್ರೆ ಒಳಗಿರುವುದು ಮಣ್ಣು, ಹೊರಗಿರುವುದು ಮಣ್ಣು, ಕೆಳಗಿರುವುದು ಮಣ್ಣು, ಕಂಠದಲ್ಲಿರೋದು ಮಣ್ಣು, ಹತ್ತೆಯಲ್ಲಿರೋದು ಮಣ್ಣು, ಇರುವುದೆಲ್ಲ ಮಣ್ಣೆ ಆಗಿತ್ತು ಅಂತಂದ್ರೆ ಇದು ಮಣ್ಣಿನ ಮಡಿಕೆ ಅಂತ ಕರಿತೇವಲ್ವೋ. ಹಾಗಾದ್ರೆ ಏನಿದು ಮಡಿಕೆ ಅಂತ ಕೇಳಿದ್ರಾದ್ರೆ ಮಣ್ಣು ಸತ್ಯ, ಮಡಿಕೆ ಇದು ನಾಮರೂಪದ ವ್ಯಾವಹಾರಿಕ ವಸ್ತು, ನಾಮರೂಪಾತ್ಮಕವಾದ ವ್ಯಾವಹಾರಿಕ ವಸ್ತು ಇದು. ಮಣ್ಣೊಳಗೆ ಯಾರೋ ಚಾಯ್ ಕಾಫಿ ಕುಡಿಯೋದಿಲ್ಲ, ಮಡಿಕೆಯಲ್ಲಿ ಚಾಯ್ ಕಾಫಿ ಮಜ್ಜಿಗೆ ಕೊಡ್ತಾರಪ್ಪ. ಮಣ್ಣೇ ಅದು ವ್ಯವಹಾರದ ವಿಚಾರ ಬಂದಾಗ ಮಣ್ಣು ಏನನ್ಸಿಗುತ್ತದೆ? ಮಡಿಕೆ. ಯಾರು ಕರೆದ್ರು ಮಣ್ಣು ಕರೀಲಿಲ್ಲ ನಾವೇ. ಯಾರು ಮಡಿಕೆ ಅಂದ್ರು, ಯಾರು ಪಾಟ್ ಅಂದ್ರು, ಯಾರು ಗಡಿಗೆ ಅಂದ್ರು, ಯಾರು ಹರಿವಿ ಅಂದ್ರು, ಯಾರು ಕುಡಿಕೆ ಅಂದ್ರು ಅಷ್ಟೇ ನೋಡಿ. ಇದೇನಂತ ಕರೆದ್ರು ಪ್ರಣತಿ ಹಣತಿ ಇರೋದೇನು ಮಣ್ಣು. ಇದು ನೋಡು ಇದು ದೊಡ್ಡ ಮಡಿಕೆ, ಇದು ಸಣ್ಣ ಮಡಿಕೆ, ಇದು ಕಪ್ಪ ಮಡಿಕೆ, ಇದು ಕೆಂಪ್ ಮಡಿಕೆ, ಇರೋದೇನು ಮಣ್ಣು. ಇರುವುದು ಒಂದೇ ಸತ್ಯ, ಆ ಸತ್ಯವನ್ನ ಮರೆಮಾಚಿ ಅನೃತವಾದಂತಹ ಮಿಥ್ಯ ಆಗಿರುವಂತಹ ಭ್ರಮಿತ ಅಭಿವ್ಯಕ್ತವಾಗಿರುವಂತಹ ನಾಮರೂಪಗಳನ್ನ ಸತ್ಯಾನ ನಾವು ಸ್ವೀಕಾರ ಮಾಡಿದ್ದೇವಲ್ವೋ ಅದು ಆಚ್ಛಾದನೀಯಂ, ಅದು ಆತ್ಮನನ್ನು ಮುಚ್ಚಿ ಹಾಕಿದೆ. ಈಗ ನಾವು ಮಂಥನ ಮಾಡಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡಬೇಕು, ಇದು ಎಷ್ಟು ಮಟ್ಟಿಗೆ ಸತ್ಯ. ಆ ಮಂಥನದಲ್ಲಿ ಏನಾಗ್ತದೆ, ಅದು ಸತ್ಯಾತ್ಮನಾದಂತಹ ಪಾರಮಾರ್ಥಿಕವನ್ನು ತೋರಿಸ್ತದೆ. ಆ ಆಚ್ಛಾದನೀಯವಾದಂತಹ ನಾಮರೂಪಾತ್ಮಕವಾದಂತಹ ಕರ್ತೃತ್ವ ಭಕ್ತೃತ್ವದಿಂದ ಕೂಡಿದಂತಹ ಆ ಜಗತ್ತನ್ನ ತ್ಯಕ್ತ್ವ ವಿವೇಕಯ ತ್ಯಕ್ತ್ವ ಬರ್ಕೊಳ್ಬೇಕಾದ ವಿವೇಕಯ ತ್ಯಕ್ತ್ವ ವಿವೇಕದಿಂದ ಕಳೆದುಕೋಬೇಕು. ಓಕೆ, ಏವಂ ಈಶ್ವರಾತ್ಮ ಭಾವನೆಯ ಯುಕ್ತಸ್ಯ ಪುತ್ರಾದಿ ಈಶನಾತ್ರಯ ಸನ್ಯಾಸ ಏವ ಅಧಿಕಾರಃ ನ ಕರ್ಮಸು. ಈ ಪ್ರಕಾರವಾಗಿ ಇರುವುದೆಲ್ಲವೂ ಈಶ್ವರ, ಚೆನ್ನಾಗಿ ಕೇಳಿಸಿಕೊಳ್ಳ್ರಿ, ಇರುವುದೆಲ್ಲವೂ ಈಶ್ವರ. ಆ ಈಶ್ವರನೇ ಎರಡನೇ ಪಾಯಿಂಟು, ಆ ಈಶ್ವರನೇ ಎಲ್ಲೆಲ್ಲಿಯೂ ಆತ್ಮಸ್ವರೂಪದಿಂದ ಇದ್ದಾನೆ. ಆತ್ಮಸ್ವರೂಪದಿಂದಲೇ ಇದ್ದಂತಹ ಆ ಈಶ್ವರನನ್ನ ಹೊರತುಪಡಿಸಿ ಏನಾದರೂ ಇದ್ದದ್ದಾದರೆ ಅದಷ್ಟು ಅಧ್ಯಸ್ಥ ಆರೋಪಿತ ಭ್ರಮಿತ. ವಿವೇಕದಿಂದ ಇವುಗಳನ್ನ ಗುರುತಿಸಿ ನಾವು ತ್ಯಕ್ತ್ವ ಅವುಗಳನ್ನು ದೂರ ಇಟ್ಟದ್ದ, ವಿವೇಕದಿಂದ ದೂರ ಇಟ್ಟದ್ದಾದರೆ ಅವುಗಳನ್ನಂದ್ರೆ ಯಾವುಗಳನ್ನ ಮತ್ತೆ ಮೂರೇ ಶಬ್ದದಲ್ಲಿ ಹೇಳ್ತಾರೆ ಏನು, ಈ ಪುತ್ರಾದಿ ಈಶಣಾತ್ರಯ ಸನ್ಯಾಸ, ಈಶಣಾದಿ ಪುತ್ರಾದಿ ಈಶಣ ಈಶಣಾತ್ರಯ ಪುತ್ರ ಇತ್ಯಾದಿ ಈಶಣಾತ್ರಯಗಳು, ಈಶಣಾತ್ರಯಗಳು ಮೂರು, ಪುತ್ರೇಶನ ವಿತ್ತೇಶನ ಲೋಕೇಶನ. ಈಶಣ ಅಂದ್ರೆ ತೀವ್ರವಾದ ಇಚ್ಛ, ಈಶಣ ಅಂದ್ರೆ ತೀವ್ರವಾದ ಇಚ್ಛ. ಮನುಷ್ಯನು ಸಂಸಾರದಲ್ಲಿ ಕಟ್ಟು ಬಿದ್ದದ್ದೇ, ಬಂಧನಕ್ಕೆ ಬಿದ್ದದ್ದೇ ಈ ಮೂರು ಈಶಣಗಳಿಂದ. ಆ ಮೂರು ಈಶಣಗಳು ಯಾವುವು ಅಂತಂದ್ರೆ ಪುತ್ರೇಶನ. ಪುತ್ರೇಶನ ಅಂತಂದ್ರೆ ಬರೇ ಮಗ ಅಂತ ಅಷ್ಟೇ ಅಲ್ಲ, ಮಗಳು ಅಂತ ಅಷ್ಟೇ ಅಲ್ಲ, ಸಂತತಿ ಅಂತ ಅಷ್ಟೇ ಅಲ್ಲ, ಬಂಧುಗಳು ಅಂತ ಅಷ್ಟೇ ಅಲ್ಲ, ರಕ್ತ ಸಂಬಂಧಿಗಳು ಅಂತ ಮಾತ್ರ ಅಲ್ಲ, ಯಾವ ಯಾವ ಜೀವರಾಶಿಗಳಲ್ಲಿ ನಾವು ಅಭಿಮಾನ ಪಡ್ತೇವೋ ಅವಷ್ಟೂ ಪುತ್ರೇಶ. ಓ ಐ ಲವ್ ಕ್ಯಾಟ್ಸ್, ಪುತ್ರೇಶನ. ಬೆಕ್ಕು ಮೇಲೆ ಬಹಳ ಪ್ರೀತಿ ಇದೆ, ಮನುಷ್ಯರು ಪ್ರೀತಿ ಮಾಡೋದು ಗೊತ್ತಿಲ್ಲ, ಬೆಕ್ಕಿನ ಪ್ರೀತಿ ಮಾಡ. ಮಗ ಪೆಟ್ರೋಲ್ ಬಂಕ್ ನೊಳಗೆ ಕೆಲಸ ಮಾಡಿ ಹೈಸ್ಕೂಲ್ ಕಲಿತಿರ್ತಾರೆ, ಬಹಳ ಚಂದದೆ. ಮಗ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡಿ ಹೈಸ್ಕೂಲ್ ಕಲಿತಿರ್ತಾರೆ, ದಿನಕ್ಕೆ 4 ಗಂಟೆ ಕೆಲಸ, 1 ಗಂಟೆಗೆ $5 ಕೊಡ್ತಾರೆ, 4 ಗಂಟೆಗೆ $20 ಆಯ್ತು, 30 ದಿವಸಕ್ಕೆ $600 ಆಯ್ತು, $600 ಒಳಗೆ ಅವನಿಗೆ $150 ರೂಮ್ ಚಾರ್ಜ್ ಹೋಗ್ತದೆ. ಆ $150 ಹೋಗ್ತು ಅಂತಂದ್ರೆ ಅವನಿಗೆ ಊಟ ತಿಂಡಿ ಇತ್ಯಾದಕ್ಕೆ $50 ಹೋಗ್ತದೆ, ಅವನಿಗಿನ್ನ $400 ಉಳ್ತದೆ, ಅದನ್ನ ಬುಕ್ಸು ಫೀಸು ಸ್ಕೂಲ್ ಫೀಸು ಅದಕ್ಕೆ ಕೊಡ್ತಾನೆ. ಈ ರೀತಿ ಕಷ್ಟದಲ್ಲಿ ಮಗ ಬೆಳೀತಾ ಇದ್ರೆ ಏನೂ ಅನಿಸೋದಿಲ್ಲ ಅಪ್ಪನಿಗೆ, ಇಲ್ಲೆಲ್ಲ ಇಲ್ಲಿ ಅವರು ಅಲ್ಲ ಅಲ್ಲಿ ಅವರು, ಬಿಳೆ ತೊಗಲಿನವರಿದ್ದಾರಲ್ಲ ಅವರಿಗೆ ಏನೂ ಅನಿಸೋದಿಲ್ಲ. ಆದರೆ ಮನೆಯಲ್ಲಿಯ ನಾಯಿಗೆ ಆಪರೇಷನ್ ಮಾಡಿಸಕ್ಕೆ $8,000 ಖರ್ಚು ಮಾಡ್ತಾರೆ. ಹಾಕಿದ ನಾಯಿಗೆ. ಯಾಕೆ ಉದಾಹರಣೆ ಕೊಟ್ಟು ಹೇಳಿದ್ ನೋಡೋಣ. ಅಂದ್ರೆ ನಾವು ಪ್ರೀತಿ ಅನ್ನೋದನ್ನ ಎಷ್ಟು ವಿಚಿತ್ರವಾಗಿ ವ್ಯಾಖ್ಯಾನಿಸಿಕೊಂಡಿದ್ದೀವಿ. ಸಾಕಿದ ಪ್ರಾಣಿಗಳಲ್ಲಿ ಅಭಿಮಾನ, ಬಂಧು ಮಿತ್ರಾದಿಗಳಿಗಿಂತ ಹೆಚ್ಚಿಗೆ ಅಭಿಮಾನ ಯಾರಲ್ಲಿ? ಸಾಕು ಪ್ರಾಣಿಗಳಲ್ಲಿ ಇರಲಿ. ಆ ಅಭಿಮಾನ ಎಷ್ಟು ಭ್ರಮೆಯೋ ಪ್ರಾಣಿಗಳಲ್ಲಿ ಅಭಿಮಾನವು ಕೂಡ ಅಷ್ಟೇ. ವಿಚಿತ್ರ ಅಟ್ಯಾಚ್ಮೆಂಟ್ ಇದು. ಈ ನಾಯಿ ಸಾಕೋದು, ಬೆಕ್ಕಿನ ಸಾಕೋದು ಅದಲ್ಲ, ಭಾರಿ ವಿಚಿತ್ರ ಅಟ್ಯಾಚ್ಮೆಂಟ್. ಪಾರಿವಾಳ ಸಾಕೋದು ಅದು ಕೂಡ ಭಾರಿ ಅಟ್ಯಾಚ್ಮೆಂಟ್. ಆಮೇಲೆ ಇನ್ನು ಏನೇನೋ ಸಾಕಿದ್ವಿ ನಾವು, ಆಮೆ ಸಾಕಿದ್ವಿ, ಜಿಂಕೆ ಸಾಕಿದ್ವಿ, ಮೊಲ ಸಾಕಿದ್ವಿ, ಈ ನವಿಲು ಅಂದ್ಬಿಟ್ಟು ಎಲ್ಲ ಸಾಕಿದ್ವಿ. ಈ ಆಸಲು ಸತ್ತೋಗ ನಾನು ಮಾಡ್ಯಾರಂತ ಅವ್ರು ಸತ್ತೋಗೋದು ಅಥವಾ ಯಾರೋ ಹೊರಿಂದ ಬಂದು ಕೊಂದು ಹೋಗೋದು, ಅವ್ರನ್ನ ಹೊಡ್ಕೊಂಡು ಹೋಗೋದು, ಕಾತ್ರ ಮಾಡ್ಕೊಂಡು ಹೋಗೋದು, ಆ ನಂತರ 3 ದಿವಸ 4 ದಿವಸ ಈ ಒಳಗಿನವ್ರ ಆಗೋದು ಕೊಡೋದು. ಇದು ಏನ್ ಅಟ್ಯಾಚ್ಮೆಂಟ್ ಅಪ್ಪ? ಎಲ್ಲಾ ಬಿಟ್ಟು ಇಲ್ಲಿಗೆ ಬಂದು ಏನ್ ಮಾಡ್ಲಿಕ್ಕಾಗುದಿಲ್ಲ. ಈ ಪ್ರಕಾರವಾದ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಳ್ತಾ ಇದ್ದಲ್ಲ, ಅದು ಅದು ಪುತ್ರೇಶನ. ಇನ್ನು ಎರಡನೇದು ವಿತ್ತೇಶನ. ವಿತ್ತ ಅಂದ್ರೆ ಐಶ್ವರ್ಯ. ನಮ್ಮ ಅರ್ಥದಲ್ಲಿ ಐಶ್ವರ್ಯ ಅಂದ್ರೆ ಏನು? ಅಮಿತಾಬ್ ಬಚ್ಚನ್ ಸೊಸೆ ಅಲ್ಲ ಅಲ್ಲ. ನಮ್ಮ ಅರ್ಥದಲ್ಲಿ ಐಶ್ವರ್ಯ ಅಂದ್ರೆ ಹಣ. ಸ್ವಲ್ಪ ಪ್ರಬುದ್ಧರಾದವರು ಬಂಗಾರ. ಈಗಿನ 20ನೇ ಶತಮಾನದ ಇನ್ನೂ ಹೆಚ್ಚಿಗೆ ಪ್ರಬುದ್ಧರಾದವರು ಸೈಟ್ಸು, ಅಪಾರ್ಟ್ಮೆಂಟ್ಸ್. ಅವ್ರ ದೃಷ್ಟಿಯಲ್ಲಿ ಹಣ ಇನ್ವೆಸ್ಟ್ ಮಾಡಿ ಕೊಂಡ್ಕೊಂಡಿದ್ರು. ಅದು ತಾನೇ ದುಡಿತಿರುತ್ತೆ. ಹೆಂಗ ಸೈಟ್ ತಾನೇ ಹೆಂಗ್ ದುಡಿತದೆ? ಸೈಟ್ ಇದ್ದಲ್ಲೇ ಅದ್ರ ರೇಟ್ ಜಂಪ್ ಹಾಕೋದು. ಸೊ ಜಂಪ್ ಅದೇ ದುಡಿಯೋದು. ಹಣ ಇನ್ವೆಸ್ಟ್ ಮಾಡುವುದು, ಭೂಮಿ ಕೊಂಡ್ಕೊಂಬುದು, ಖಾಲಿ ಇಟ್ಕೊಡೋದು. ಏನ್ ಕಟ್ರಿ ಇದು? ಯಾರು ಕಟ್ಲಿಕ್ಕೊಂಡು ಅದನ್ನ ಮತ್ತೇನ್ ಮಾಡ್ತೀರಿ? ಇವತ್ತಿಲ್ಲ ನಾಳೆ ಅದನ್ನ ಮಾರುವುದ ಇದೇ. ಅದು ಮಾರಿಬಿಡ್ರಿ, ಬರ್ಲಿ ರೇಟ್ ಬರ್ಲಿ. ಆಮೇಲೆ ಮತ್ತೆ ವಿತ್ತೇಶ ಹೌದ, ಪುತ್ರೇಷಣ ವಿತ್ತೇಶ. ಇದ ಮೂರನೇದ್ದು ಲೋಕೇಶನ. ಲೋಕೇಶನ್ ಬ್ಯಾಂಗ್ಳೂರ್ ಇಸ್ ಬೆಟರ್ ದ್ಯಾನ್ ಹಾವೇರಿ. ಹೌದ, ದಿಲ್ಲಿ ಇಸ್ ಬೆಟರ್ ದ್ಯಾನ್ ಬೆಂಗಳೂರು. ಬೆಂಗಳೂರಿಗಿಂತ ದಿಲ್ಲಿ ಶ್ರೇಷ್ಠ. ಬಿಡ ಎಲ್ಲಿ ದಿಲ್ಲಿ ಎಲ್ಲ ಮಾತಾಡ್ತಿ, ಸುಮ್ಮನೆ ಹೋಗ್ಬಿಡ್ನಿ ಅಮೆರಿಕದ. ಅಮೆರಿಕಾ ಇಸ್ ಬೆಟರ್ ದ್ಯಾನ್ ಇಂಡಿಯಾ ಅನ್ನುವ ನಮ್ಮ ಪ್ರವೃತ್ತಿಗಳಿಗೆ ಇವು ಏನು ತೋರಿಸ್ತವೆ? ಲೋಕೇಶನ. ಕೊನೆಗೊಂದು ಸಿದ್ಧಾಂತ ಬರ್ತಾನೆ, ಅಮೆರಿಕದ ಬೆಸ್ಟ್ ಯಾವುದು? ಇಲ್ಲಿ ಇರಬೇಡ ನೀ, ಅಲ್ಲಿ ಹೋಗ. ಅದು ಪರಲೋಕ ವಾಸಿ ಆಗ್ಬಿಡಪ್ಪ ಅಲ್ಲಿ. ಮಂಗಳ ಗ್ರಹಕ್ಕೆ ಹೋಗಪ್ಪ, ನೋಡಿ ಬಂದು ಮುಂದೆ 400 ಮಂದಿ ಆಗಲೇ ಬುಕ್ಕಿಂಗ್ ಮಾಡಿದ್ದಾರೆ. ಒಬ್ಬೊಬ್ರು 400 ಕೋಟಿ ರೂಪಾಯಿ ಕೊಡಿ. 400 ಕೋಟಿ ರೂಪಾಯಿ ನೀವು ಕೊಟ್ಬಿಟ್ರಿ ಅಂತಂದ್ರೆ ಮಂಗಳ ಗ್ರಹಕ್ಕೆ ಹೋಗಿ 2 ರಾತ್ರಿ ಇದ್ದು ಬರ್ಬೋದು. ಯಾವನೊಬ್ಬ ಆಗಲೇ ಒಂದು ಮದುವೆನೂ ಫಿಕ್ಸ್ ಮಾಡ್ಕೊಂಡಾನ, ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಮದುವೆ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಬರ್ತೀರಿ. ಇಲ್ಲಿ ಬಂದಿದ್ದಾದ್ರೆ ನಿಮ್ ಮದುವೆ ಆಗಿಲ್ಲ ಅಂತ ಅನ್ಬೋದು. ಇಲ್ಲ ಅವ ತೋರಿಸ್ತಾನ ಫೋಟೋ ಗಿಟ ತೋರಿಸ್ತಾನ, ಅದ್ರ ಫೋಟೋ ಬರೋದೇ ಇಲ್ಲ ಅಂತ ಆಗ್ಬೋದು. ವಿ ಡೋಂಟ್ ನೋ ವಾಟ್ ದಿ ಲಾಸ್ ಆರ್ ಇನ್ವಾಲ್ವ್ಡ್ ಇದೆ. ನಮ್ಗೆ ಗೊತ್ತಿಲ್ಲ ಯಾವ್ಯಾವ ನಿಯಮಗಳು ಅಲ್ಲಿವೆ ಅಂತ ನಮ್ಗೆ ಗೊತ್ತಿಲ್ಲ. ಹೇಗೆ ಚಂದ್ರನ ಮೇಲೆ ನಡಿಬೇಕು ಅಂತಂದ್ರೆ ಇಲ್ಲಿ 1 ಹೆಜ್ಜೆ ನಡೆದ್ರೆ 3 ಅಡಿ ಹೋಗ್ತೀರಿ, ಅಲ್ಲಿ 1 ಹೆಜ್ಜೆ ನೋಡಿದ್ರೆ 16 ಅಡಿ ಹೋಗ್ತೀರಿ. ಹಿಂಗೆ ಒಂದು ಹೆಜ್ಜೆ ತಗೊಂಡು ನೀವು 1 ಹೆಜ್ಜೆ ಇಟ್ಟರೆ ಸಾಕು, ನೀವು ಎಷ್ಟು ದೂರ ಹೋಗಿರ್ತೀರಿ? 16 ಅಡಿ ದೂರ ಹೋಗಿರಿ. ಅದಕ್ಕೆ ಇನ್ಮುಂದೆ 400 ಮೀಟರ್ ರೇಸ್ ಎಲ್ಲ ಇಲ್ಲಿ ಇಡೋದು ಬೇಡ. ಇಲ್ಲಿ ಅಲ್ಲಿ ನಿಯಮಗಳು ಬೇರೆ ಇರ್ತವೆ, ನಮಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಮಂಗಳ ಮೇಲೆ ಅವರು ಹೇಳ್ಕೋಬೇಕಾದ 1 ಹೆಜ್ಜೆ ಬರೀ 6 ಅಂಗಲ್ ಅಷ್ಟೇ ಇಷ್ಟೇ ಹೋಗೋದು. ಅಷ್ಟು ಗುರುತ್ವಾಕರ್ಷಣ ಶಕ್ತಿ ಸ್ಟ್ರಾಂಗ್ ಇದೆ. ಹಿಂಗೆ ಎತ್ತಿ ಹಿಂಗೆ ಇದ್ದು ಬರಂಗಿಲ್ಲ ನಿಮಗೆ, ಹಿಂಗೆ ಆರಂಗಿಲ್ಲ ಆರಂಗಿಲ್ಲ ಕರ್ಸೋದು ಅಷ್ಟೇ ಅಂತ ಲೆಕ್ಕ ಹಾಕ. ಇಲ್ಲಿ ಹಂಗೆ 200 ಮೈಲು 300 ಮೈಲ್ ಸ್ಪೀಡ್ ನಲ್ಲಿ ಯಾವ ವಾಹನ ಹೋಗೋದಿಲ್ಲ. 200 ಮೈಲ್ ಸ್ಪೀಡ್ ಅಂತಾರೆ, ಅಲ್ಲಿ 2 ಕಿಲೋಮೀಟರ್ ಸ್ಪೀಡ್ ಹೋಗ್ತದೆ, 2 ಮೈಲ್ ಅಷ್ಟೇ. ಅವೆಲ್ಲ ಚೇಂಜ್ ಆಗ್ತಾವ, ಅಲ್ಲಿ ನಿಯಮಗಳು ಚೇಂಜ್ ಆಗ್ತಾವ. ಅದಕ್ಕೆ ಅಲ್ಲಿಂದ ಬಂದ ತಕ್ಷಣ ಎಲ್ಲ ಸ್ಕ್ಯಾನ್ ಮಾಡ್ತಾರೆ. ಅಲ್ಲಿ ವೈರಸ್ ಏನಾದ್ರು ತಂದಿದ್ರವ, ಚಂದ್ರದುರ್ಗಕ್ಕೆ ಬರ್ತಾವ, ಬಂದ್ಮೇಲೆ ಫುಲ್ ಬಾಡಿ ಸ್ಕ್ಯಾನ್ ಆಗ್ತದೆ, ಕಂಪ್ಲೀಟ್ ಬಾಡಿ ಲ್ಯಾಬ್ ಅಲ್ಲೇ ಅಲ್ಲೇ ಅವ್ನು ಬರ್ತಾ ಇದ್ದಂತ ಲ್ಯಾಬ್ ಆಗ್ಲಿಕ್ಕೆ ಅದು ವಾಹನ ನಿಂತು ಬಿಡ್ತದೆ. ಅಲ್ಲಿ ತೆಗಿತಾರೆ, ಅವ ಲ್ಯಾಬ್ ನೊಳಗೆ ಪ್ರವೇಶ ಆಗ್ತಾನ, ಲ್ಯಾಬ್ ಪ್ರವೇಶ ಆಗ್ತಾನೆ. ಇವನು ಕಂಪ್ಲೀಟ್ ಸ್ಕ್ಯಾನಿಂಗ್. ನನಗನ್ಸು ಮೂಗನೇ ಹಣ ಹೆಚ್ಚಿ ಸ್ಕ್ಯಾನ್ ಮಾಡ್ತಾರೆ ಹುಡುಗರು. ನನಗನ್ಸು ಯಾಕರಿ ವೈರಸ್ ಎಲ್ಲಿಂದ ಬರ್ತಾವ, ಹೆಂಗ್ ಬರ್ತಾ ಹೇಳಿ ಬರುದು. ಲೊಕೇಶನ್ ನಾವ್ ಏನ್ ಮಾತಾಡಿಕತ್ತೀವಿ, ಲೊಕೇಶನ್. ಆ ಮೂರು ಈಶಣಗಳು ಎಷ್ಟು? ಮೂರು. ಒಂದು ಪುತ್ರೇಶನ, ವಿಶೇಷಣ, ಲೊಕೇಶನ್. ಈ ಮೂರು ತೀವ್ರವಾದ ಬಯಕೆಗಳ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಅವನ ಸಂಸಾರದ ಅನೇಕ ಕಷ್ಟಗಳನ್ನು ಎದುರಿಸ್ತಾ ಇದ್ದಾನೆ. ಇವುಗಳನ್ನ, ಈ ಈಶಣಗಳನ್ನ, ಈ ಈಶಣಾತ್ರಯಗಳನ್ನ, ಹೌದೋ, ಈ ಈಶಣಾತ್ರಯಗಳನ್ನ ಅವನು ಬಿಟ್ಟು ಕೊಟ್ಟಿರುತ್ತಾನೆ. ಪುತ್ರಾದಿ ಈಶಣಾತ್ರಯ ಸನ್ಯಾಸ, ಇವುಗಳನ್ನು ಸನ್ಯಾಸ ಮಾಡಿರುತ್ತಾನೆ. ಯಾರು ಇವುಗಳನ್ನು ಸನ್ಯಾಸ ಮಾಡಿರುತ್ತಾನೋ ಅವನು ಅಧಿಕಾರ ನ ಕರ್ಮಸು, ಅವನಿಗೆ ಅವನಿಗೆ ಕರ್ಮದಲ್ಲಿ ಯಾವ ಅಧಿಕಾರವೂ ಇಲ್ಲ. ತಾತ್ಪರ್ಯ ಗೊತ್ತಾಯ್ತಾ ನಿಮಗೆ? ಈಶಾವಾಸ್ಯ ಅನ್ನುವಂತಹ ಈ ಮಂತ್ರದಿಂದ ಪ್ರಾರಂಭವಾಗುವ ಉಪದೇಶವು ಕರ್ಮಸು ನ ವಿನಿಯುಕ್ತ ಪ್ರತಿಜ್ಞ ಅಂತ ಇದ್ದಲ್ಲ, ಬೆಳಿಗ್ಗೆ ಪ್ರತಿಜ್ಞೆ ಬರ್ತಿದ್ದೆ ನೋಡಿ. ಕರ್ಮಸು ನ ವಿನಿಯುಕ್ತ, ಕರ್ಮದಲ್ಲಿ ತೊಡಗಿಸುವ ಉದ್ದೇಶ ಅಲ್ಲ. ಯಾಕೆ ಯಾಕೆ ಅಂತಂದ್ರೆ, ಇವನು ಈಶಣಾಶ್ರಯಗಳನ್ನ ಸನ್ಯಾಸ ಮಾಡಿ ಬಂದಂತಹ ಮುಕ್ಷು. ಇವುಗಳನ್ನು ಯಾಕೆ ಅವನು ತ್ಯಾಗ ಮಾಡದ? ಏಕೆಂದ್ರೆ ಎಲ್ಲವೂ ಈಶ್ವರ ಸ್ವರೂಪವೇ ಆಗಿದ್ದರಿಂದಾಗಿ, ಹೊರತುಪಡಿಸಿ ಇವುಗಳನ್ನ ಅಜ್ಞಾನದಿಂದಾಗಿ ಆರೋಪ ಮಾಡಿಕೊಂಡಿದ್ದರಿಂದಾಗಿ, ಅಜ್ಞಾನದಿಂದ ಆರೋಪ ಮಾಡಿಕೊಂಡಂತಹ ಈ ಈಶನಾಶ್ರಯಗಳನ್ನ, ನಾಮರೂಪಾತ್ಮಕವಾದ ಸಮಸ್ತ ಈ ಜಗತ್ತನ್ನ ಅವನು ತ್ಯಾಗ ಮಾಡಿ ಆ ಈಶ್ವರ ತತ್ವವನ್ನು ಗುರುತಿಸುತ್ತ ಬಂದಿದ್ದರಿಂದಾಗಿ ಇವನನ್ನ ಮತ್ತೆ ಕರ್ಮದಲ್ಲಿ ತೊಡಗಿಸುವ ಸಾಧ್ಯತೆ ಇದೆಯೋ ಇಲ್ಲೋ? ಇಲ್ಲ. ಬಾರಪ್ಪ ಅಂತ ಬಂದೆಲ್ಲ ಏನು ಈ ಬಿಲ್ಡಿಂಗ್ ಕಟ್ಟ ಹಿಂಗೆ ಹೇಳ್ತಿದ್ರು ಚಿನ್ನಾನಂದ್ರು. ಪಾಪ ಅವ್ರದೇನ್ ತಪ್ಪಿಲ್ಲ, ನನ್ನೊಳಗೆ ಪ್ರವೃತ್ತಿನ ಹಂಗಿತ್ತು, ನನ್ನೊಳಗೆ ಪ್ರವೃತ್ತಿನ ಹಂಗಿತ್ತು. ಬರೀ ಸಿಮೆಂಟು ಕಲ್ಲು, ಮರಳು ಮರಳು ಕಲ್ಲು ಸಿಮೆಂಟ್, ಲೇಬರ್ ಪೇಮೆಂಟ್ ಆ ಪೇಮೆಂಟ್, ಇನ್ನೂ ತನಕನೂ ಅದ ಅದ ನೋಡಿ ಎಲ್ಲೂ ಹೋಗಬಹುದು. ಹೌದಾ? ಕಬ್ಬಿಣ ಕಣ ಕೊಟ್ಟಿದ್ದಲ್ಲಿ ಇವತ್ತು ಕೊಡದ. ಅವ್ರದೇನ್ ತಪ್ಪಿಲ್ಲ ಚಿನ್ನ, ನಮ್ದು ಏನ್ ತಪ್ಪಿಲ್ಲ, ನಮ್ ಪ್ರವೃತ್ತಿ ಹಿಂಗದ. ಏನ್ ಮಾಡಿದ ಅವ್ರ ಪ್ರವೃತ್ತಿ ಹಂಗ, ನಮ್ ಪ್ರವೃತ್ತಿ ಹಿಂಗೆ, ಅಂತ ಈಶ್ವರ ಏನ್ ಮಾಡ್ಬಿಡೋದು ಮಾಡ್ಬಿಡ್ತಾರೆ. ಸೊ ಯಾರು ಈ ಪ್ರಕಾರವಾಗಿ ಈಶ್ವರಾತ್ರಯಗಳನ್ನ ಸನ್ಯಾಸ ಮಾಡಿ ಬಂದಿದ್ದಾರೋ ಮುಕ್ಷುಗಳು, ಅವರಿಗೆ ಮತ್ತ ಕರ್ಮದಲ್ಲಿ ತೊಡಗಿಸುವ ಸಾಧ್ಯತೆ ಇಲ್ಲ. ನಾವು ಏನು ಪ್ರತಿಜ್ಞೆ ಮಾಡಿದ್ವಿ ಆ ಪ್ರತಿಜ್ಞೆಯನ್ನ ಈಗ ನಾವು ಸಿದ್ಧ ಮಾಡಿಕೊಡ್ತೀವಿ. ಮುಂದಿನ ವಿಷಯವನ್ನ ನಾಳೆ ಬೆಳಗಿನ ಕ್ಲಾಸು. ಪೂಜೆ ಎಷ್ಟು ಮುಗಿಸಿದೆಯಪ್ಪ ಯೋಗೀಶ? ಸ್ವಾಮೀಜಿ ಬಂದಾಗ ಸ್ವಲ್ಪ ರುಟೀನ್ ಚೇಂಜ್ ಆಗ್ತಾರಲ್ಲ ಮತ್ತೆ. ಚೆಕ್ ಮಾಡೋಣ ಸ್ವಲ್ಪ. ನಾಳಂತೂ 7 ರಿಂದ ಏಳುವರೆ ಮೆಡಿಟೇಷನ್ ಕ್ಲಾಸು, ಏಳುವರೆಯಿಂದ ಎಂಟುವರೆ ಉಪನಿಷತ್. ಓಕೆ, ಅದಾದ್ಮೇಲೆ 11:12 ಪುನಃ ಮತ್ತೆ ಉಪನಿಷತ್ ಕ್ಲಾಸು. ಸರಿಯಾ? ಮಧ್ಯಾಹ್ನ ಎಷ್ಟಾ ಪ್ರಕಾರ ಸಂಸ್ಕೃತ ಕ್ಲಾಸು. ಭಗವದ್ಗೀತೆ ಇನ್ನೂ ಭಾಷೆ ಬಂದಿಲ್ಲ. ಈಗ 34 ಶ್ಲೋಕ ಆಗಿದೆ, 38 ಇನ್ನೊಂದು ಇನ್ನೊಂದು 10 ಶ್ಲೋಕ ಇದೆ. ಹೌದಾ? ಪ್ರಥಮೋಧ್ಯಾಯ ಇನ್ನೂ 8 ಶ್ಲೋಕ ಇದೆ. ಆ ಅಲ್ಲಿ ತನಕ ಸಾಯಂಕಾಲ ಮಾಡೋಣ. ಹದಿನೇ ಅಧ್ಯಾಯ ಪೂರ್ತಿ ಮುಗಿದ ತನಕ ಸಾಯಂಕಾಲ ಮಾಡೋಣಂತೆ. ಆಮೇಲೆ ಉಪನಿಷತ್ ಒಂದು ಕ್ಲಾಸ್ ಕಟ್ ಮಾಡಿ, ಒಂದು ಕ್ಲಾಸ್ ಉಪನಿಷತ್ತು, ಒಂದು ಕ್ಲಾಸ್ ಭಗವದ್ಗೀತೆ, ಒಂದು ಕ್ಲಾಸ್ ಸಂಸ್ಕೃತ. ಹೌದಾ? ಹರಿ ಓಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.